ಇರುವ ನೂತನ ಆಹಾರ ಪದಾರ್ಥಗಳ ದಾಸ್ತಾನು ಘಟಕಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತ ಅಕ್ರಂ ಪಾಷಾ ಚಾಲನೆ ನೀಡಿ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿ ಗುಣಮಟ್ಟ ಕಾಪಾಡಿಕೊಳ್ಳುವುದರೊಂದಿಗೆ ವಿತರಣೆಯಲ್ಲಿ ಯಾವುದೇ ಲೋಪವಾಗದಂತೆ ಕ್ರಮ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಮಂಡಲ ಅಧಿವೇಶನ, ಜಂಟಿ ಸದನ ಉದ್ದೇಶಿಸಿ ನಾಳೆ ರಾಜ್ಯಪಾಲರಿಂದ ಭಾಷಣ. ಮೂರು ದಿನಗಳ ಹಂಪಿ ಉತ್ಸವ ಇಂದು ಸಂಪನ್ನ. 3 ಎಕರೆಗಿಂತ ಹೆಚ್ಚಿನ ಅರಣ್ಯ ಭೂಮಿ ಒತ್ತುವರಿ ವಿರುದ್ಧ ಕ್ರಮ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ವಿಧಾನಸೌಧ ಆವರಣದಲ್ಲಿ ಇದೇ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿದ್ದ ಪುಸ್ತಕ ಮೇಳಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ? ಆರ್.ಬಿ.ಐ ಹೇಳುತ್ತೆ, ಆರ್ಥಿಕ ಸಾರಥಿ ಮಹಿಳೆಯರ ಸಮೃದ್ಧಿ. FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 6:51:30. ಕೇಳಿದರೆ ಇನ್ನು ಮುಂದೆ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡಗಳ ನಡುವೆ ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ICC ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ 8:45 ಮುಂದುವರಿಯಲಿದೆ. ಆಕಾಶವಾಣಿ ಮೈಸೂರು FM 100.6. ಸಮಯ 6:52:30. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ಆಕಾಶವಾಣಿ ಮೈಸೂರು ಕೇಂದ್ರದ ರೈತ ಸ್ನೇಹಿತರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಕೇಳುಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬೆರಕೆ ಸೊಪ್ಪಿನ ಮಹತ್ವ ಕುರಿತು ಟಿ ನರಸೀಪುರ ತಾಲೂಕು ರಂಗಸಮುದ್ರದ ಗೌರಮ್ಮ ಮತ್ತು ಆರ್ ನಿಸರ್ಗ ಅವರೊಂದಿಗಿನ ಸಂವಾದ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಗೌರವ್ನವ್ರಿಗೆ ನಮಸ್ಕಾರ. ನಮಸ್ಕಾರ ನಿಮ್ಗೆ. ನಿಸರ್ಗ ನಿಂಗೂ ನಮಸ್ಕಾರ. ನಮಸ್ಕಾರ ಸರ್. ಗೌರವ್ನವ್ರೆ, ಹುಟ್ಟೂರು ಯಾವುದು ತಾಯಿ ನಿಮ್ದು? ಬನ್ನೂರು. ಬನ್ನೂರು. ನಿಮ್ ತಂದೆ ತಾಯಿ? ತಂದೆ ತಾಯಿಗಳು ಅವ್ರ ಹೆಸರು ಹೇಳ್ಬೇಕೆ? ಹೇಳಿ. ಕೆಂಪಣ್ಣ ಸಿದ್ದಮ್ಮ. ಓ, ವ್ಯವಸಾಯಗಾರ್ರೆ? ವ್ಯವಸಾಯಗಾರರು. ಜಮೀನು ಎಷ್ಟಿತ್ತು? ಜಮೀನು 1.5 ಎಕರೆ ಇತ್ತು. ಏನೇನ್ ಬೆಳೆ ಬೆಳೀತಿದ್ರು ಗೌರವ್? ಅವ್ರು ನಮ್ಮ ಅಪ್ಪರೆಲ್ಲ ಕಬ್ಬು ಈರುಳ್ಳಿ ಎಲ್ಲ ಬೆಳೀತಿದ್ರು. ಓಹೋ. ನೀವೆಷ್ಟು ಜನ ಮಕ್ಕಳು? ನಾವು 3 ಹೆಣ್ಣು 3 ಗಂಡು. ನೀವೆಷ್ಟು? 4 ನೀವು? 4. ಎಲ್ಲಿ ತನಕ ಓದಿದ್ರಿ ಗೌರಮ್ಮನವ್ರೆ? ನಾವು ಏಳನೇ ಕ್ಲಾಸ್ ಗಂಟ ಓದಿ ಬಿಟ್ಬಿಟ್ಟು. ಎಲ್ಲಿ ತನಕ ಇತ್ತು ನಿಮ್ಮ ಊರಲ್ಲಿ ಕ್ಲಾಸು? ಎಸ್ ಎಲ್ ಸಿ ಗಂಟಿತ್ತು. ಅಲ್ಲಿ ತನಕ ಓದಿದ್ರೆ ಆಗ್ತಿತ್ತಿಲ್ವ? ಓದ್ಲಿಲ್ಲ. ಯಾಕೆ ಓದ್ಲಿಲ್ಲ ಕಣಪ್ಪ? ನಾವೇ ಇಷ್ಟ ಇರ್ಲಿಲ್ವೇ? ಇಷ್ಟ ಇತ್ತು, ಓದ್ಲಿಲ್ಲ. ಯಾರು ನಮ್ಮ ಫ್ರೆಂಡ್ಗಳು ಯಾರು ಬರ್ಲಿಲ್ಲ, ಒಬ್ರು ಹೋಗ್ಬೇಕಲ್ಲ ಅಂತ ನಾವು ಭಯ ಪಟ್ಟು ಹೋಗ್ಲಿಲ್ಲ. ಅಲ್ಲಿ ಹೋಗ್ಬೇಕಾಗಿತ್ತು ಚಾಮನಹಳ್ಳಿ ಹತ್ರ. ಅವಾಗ ಇರ್ಲಿಲ್ಲ ಅಷ್ಟು ಜನ. ಒಂಟಿಯಾಗಿ ಹೋಗ್ಬೇಕು? ಒಂಟಿಯಾಗಿ ಹೋಗ್ಬೇಕು ಅಂತ ಎಲ್ಲ ಅವ್ವನೇ ಬಿಡಿಸ್ಬಿಟ್ರು. ಅವ್ವ ಬಿಡಿಸ್ಲಿಲ್ಲ, ನಾನೇ ಬಿಟ್ಬಿಟ್ಟು ಓದು ಅಂತ ಅಂದ್ರು ಅವ್ವ ಅಪ್ಪ, ನಾನೇ ಬಿಟ್ಬಿಟ್ಟೆ. ಈಗ ಓದಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ? ಚೆನ್ನಾಗಿತ್ತು ಇವಾಗ ಹಂಗ ಅನ್ಸುತ್ತೆ. ಆಗಿನ ಕಾಲದಾಗ ಓದಿದ್ರೆ ಈಗ ಏನ್ ಮಾಡ್ತಿದ್ರಿ ನೀವು? ಏನಾದ್ರೂ ಸೇರ್ಕೋಬಹುದಾಗಿತ್ತು ಕೆಲ್ಸಕ್ಕೆ ಅವಾಗ ಓದಿದ್ರೆ. ಅಂದ್ರೆ ಕೆಲ್ಸಕ್ಕೆ ಸೇರ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಕೆಲ್ಸ ಸೇರ್ಕೋಬಹುದಾಗಿತ್ತು ಯಾವ್ದಾದ್ರು. ರೈತಾಪಿ ಬದುಕು ಬೇಜಾರಾಗ್ಬಿಟ್ಟಿದೆ? ಏನ್ ಬೇಜಾರಿಲ್ಲ, ಅಪ್ಪ ಅದೇ ರೈತರ ಮಾಡ್ತಾರಲ್ಲ ಅದೇ ನೋಡ್ಕೊಂಡಿದ್ದ. ಯಜಮಾನ್ರು ಏನ್ ಮಾಡ್ತಿದ್ರು ಕೆಲ್ಸ? ಯಜಮಾನ್ರು ಆರಂಭ ಮಾಡ್ತಿದ್ರು ಊರಲ್ಲಿ ರಂಗಸಮುದ್ರದಲ್ಲಿ. ಏನ್ ಹೆಸರು ಯಜಮಾನ್ರು? ಪಾಪೇಗೌಡ. ಪಾಪೇಗೌಡ್ರು ಅಂತ. ಮದುವೆ ಆದಾಗ ನಿಮ್ಗೆ ಎಷ್ಟು ವಯಸ್ಸು ಗೌರಮ್ಮನವ್ರೆ? ನಮ್ಗೆ 20 ವರ್ಷ. ಯಜಮಾನ್ರು ನೋಡಿದ್ರ ಮುಂಚೆ ಅಥವಾ ಮದುವೆ ನೋಡಿದ್ದ? ಮದುವೆ ನೋಡಿದ್ದು. ಸಂಬಂಧವೇ ಅಥವಾ? ಸಂಬಂಧ ಇಲ್ಲ, ಬೇರೆ. ಹೊಸ ಪರಿಚಯ? ಹೊಸ ಪರಿಚಯ. ಯಜಮಾನ್ರ ಮನೇಲಿ ಎಷ್ಟು ಜನ ಇದ್ರು? ಅವ್ರೊಬ್ರೇ. ಅವ್ರ ಅಪ್ಪ ಅಮ್ಮ? ಅವ್ರ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಮದುವೆ ಮಾಡಿದ್ರು ನಿಂತ್ಕೊಂಡು. ಹೌದಾ? ಅವ್ರೊಬ್ರೇ ಇದ್ದದ್ದು. ಯಜಮಾನ್ರ ಏನ್ ಬೆಳೀತಾ ಇದ್ರು? ಅವರು ಆರಂಭ ಮಾಡ್ಕೊಂಡಿದ್ರು. ಅದೇ ಆರಂಭ ಸರಿ. ಬೆಳೆ ಏನ್ ಬೆಳೀತಿದ್ರು? ಭತ್ತ. ಒಂದ್ ವರ್ಷಕ್ಕೆ ಒಂದ್ಸತಿ ಬೆಳೆ ಬೆಳ್ಕೊತಿದ್ದ. ಒಂದ್ 80 ಮೂಟ ಭತ್ತ ಬೆಳೀತಿದ್ದ ಇದ್ದ. ಮಳೆ ಹೋದಾಗ ಕಾಳು ಅದು ಇದು ಚೆಲ್ತಿದ್ದ. ತಣ್ಣಿ ಕಾಳು, ಎಳ್ಳು, ಹುಳಿ ಅವೆಲ್ಲ ಚೆಲ್ಕತ್ತಿದ್ದ. ಒಂದ್ ವರ್ಷಕ್ಕೆ ಒಂದೇ ನೀರ್ ಬತ್ತಿದ್ದು ಹೊಸ್ಕದಲ್ಲಿ. ಭತ್ತ ಕಾಳು ಪಾಳು ಚೆಲ್ಕೊಳ್ಳೋದು? ಭತ್ತ ನೀರಿದ್ದಾಗ ಹೊಸ್ಕಲ್ಲಿ ನೀರ್ ಬತ್ತಿತ್ತಲ್ಲ, ಅವಾಗ ಭತ್ತ ಬೆಳ್ಕ ಬಿಡ್ತಿದ್ದ. ಆಮೇಲೆ ಮಳೆ ಹೋದ ಉಗಾದಿ ಹಬ್ಬ ಆದ್ಮೇಲೆ ಮಳೆ ಬತ್ತಿತ್ತಲ್ಲ, ಅವಾಗ ಕಾಳು ಹುಳಿ ಅದು ಚೆಲ್ತಿದ್ದ, ಎಳ್ಳು ಅದ ಅಷ್ಟೇ. ಅಷ್ಟೇ. ಮನೆಯಲ್ಲಿ ದನಕರ? ದನಕರ ಏನು ಕಟ್ಟಿರ್ಲಿಲ್ಲ. ಇವಾಗ ನನ್ನ ಮಗ ಹೇಳತ್ಲೆ ಹೊಸ ದನಕರ ಆಯ್ತು. ಅವಾಗೆಲ್ಲ ಆರಂಭ ಚೆನ್ನಾಗಿ ಮಾಡ್ತಿದ್ದಲ್ಲ ಅವಾಗ. ಅಲ್ಲ ಅದು ಸರಿನವ. ಮನೆಗೆ ಹಾಲ್ಗೆ ಹಾಲ್ಗ ಮರ ತಕತ್ತಿದ್ದ ಡೇರಿಲಿ. ಹೌದಾ? ನೀವ್ ಹೇಳಿಲ್ಲ ಒಂದ್ ಹಸನಾರು ಕಟ್ಟಂಗ? ಹೇಳಿಲ್ಲ, ಜಾಗ ಇರ್ಲಿಲ್ಲ. ಮನೆ ಚಿಕ್ಕದಿತ್ತು ಅವಾಗ, ಜಾಗ ಇರ್ಲಿಲ್ಲ. ಇರೋದ್ರಲ್ಲಿ ಜೀವನ ಮಾಡ್ಕೊಂಡು? ಇರೋದ್ರಲ್ಲಿ ಜೀವನ ಮಾಡ್ಕೊಂಡು ಮಕ್ಳು ಸಾಕಂತು ಅವ್ರು ಓದಿಸ್ಕಂತು ಇದ್ದ. ಅಲ್ವೇ? ನಿನ್ ಬಗ್ಗೆ ಹೇಳಮ್ಮ, ನಿಸರ್ಗ ಏನ್ ಓದ್ತಾ ಇದೀಯ ನೀನು? ನಾನು ಫೈನಲ್ ಇಯರ್ BSc ಓದ್ತಿದ್ದೀನಿ ಸರ್. ಹೌದಾ? ಎಲ್ಲಿ ಓದ್ತಿದ್ಯಮ್ಮ? MMKSTM. ಹೌದಾ? ಏನ್ ಓದ್ತಾ ಇದೀಯ BSc ನಲ್ಲಿ? ಮೈಕ್ರೋಬಯಾಲಜಿ ಬಯೋಟೆಕ್ನಾಲಜಿ. ನಿನಗೆ ವ್ಯವಸಾಯದ ಬಗ್ಗೆ ಆಸಕ್ತಿ ಇದೆಯಾ? ಇದೆ ಸರ್. ನಿಮ್ಮ ಮನೆಯಲ್ಲಿ ಏನೇನು ಬೆಳೆ ಬೆಳಿತೀರಿ? ಭತ್ತ, ರಾಗಿ. ಮನೆ ಹಿತ್ತಲಲ್ಲಿ ಏನೇನು ಬೆಳಿತೀರಿ ಹೇಳಿ? ಕೈತೋಟ ಏನಾದ್ರು ಮಾಡ್ಕೊಂಡಿದ್ರೆ? ಸೊಪ್ಪುಗಳು ಬೆಳಿತೀವಿ. ನುಗ್ಗೆ ಸೊಪ್ಪು, ಚಕ್ರಮುನಿ ಸೊಪ್ಪು, ದೊಡ್ಡಪತ್ರೆ ಸೊಪ್ಪು, ಇನ್ಸುಲಿನ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮತ್ತು ಒಂದಷ್ಟು ಹಣ್ಣುಗಳು, ಪಪ್ಪಾಯ, ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ, ಹನುಮ ಫಲ, ಸೀಬೆ ಹಣ್ಣು, ಸಪೋಟ, ಡ್ರ್ಯಾಗನ್ ಫ್ರೂಟು, ಹಿಂಗೆ. ಹೌದಾ? ಓಹೋ, ಇಷ್ಟೆಲ್ಲ ಇದೆಯಾ ಹಿತ್ತಲಲ್ಲಿ. ಗೌರಮ್ಮನವ್ರು ಏನಾಗ್ಬೇಕು ನಿಂಗೆ? ಅಜ್ಜಿ ಆಗ್ಬೇಕು. ಅಜ್ಜಿ ಅಂದ್ರೆ ಅಪ್ಪನ ಅಮ್ಮ. ಓಹೋ, ಪರವಾಗಿಲ್ವಾ. ನಿಮ್ಮ ಅಜ್ಜಿ ಈ ಎಲ್ಲ ಬೆಳೆಗಳು ಎಲ್ಲದನ್ನು ಪರಿಚಯ ಮಾಡ್ಕೊಟ್ಟಿದ್ದಾರೆ. ಹಾ, ಮಾಡ್ಕೊಟ್ಟಿದ್ದಾರೆ. ಹೌದಾ? ಈಗ ನಾವು ಮಾತಾಡ್ಬೇಕಾಗಿರೋದು ಬೆರಕೆ ಸೊಪ್ಪಿನ ಬಗ್ಗೆ. ತಿಂದಿದ್ಯಾ ಪುಟ್ಟ ನೀನು ಬೆರಕೆ ಸೊಪ್ಪನ? ಹಾ, ಅಜ್ಜಿ ಮಾಡ್ಕೊಟ್ಟಿದ್ದಾರೆ. ಹೌದಾ? ಏನ್ ಮಾಡ್ಕೊಟ್ಟಿದ್ದಾರೆ ಬೆರಕೆ ಸೊಪ್ಪಲ್ಲಿ? ಸಾಂಬಾರ್ ಜೊತೆ ಪಲ್ಯ. ಹೇಗನ್ಸುತ್ತೆ ನಿಂಗೆ ಮಾಮೂಲಿ ಸೊಪ್ಪಿಗೂ ಈ ಬೆರಕೆ ಸೊಪ್ಪಿಗೂ? ರುಚಿ ಚೆನ್ನಾಗಿರುತ್ತೆ. ಯಾಕೆ? ಒಂದೇ ಥರ ಸೊಪ್ಪು ತಿನ್ನೋಕ್ಕಿಂತ ಬೆರಕೆ ಸೊಪ್ಪು ತಿನ್ನೋದ್ರೆ ಚೆನ್ನಾಗಿರುತ್ತೆ. ಈಗ ಗೌರಮ್ಮನವ್ರೆ, ನಿಮಗೆ ಬಹುಶಃ ಸೊಪ್ಪಿನ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತು. ಬಹಳ ಚೆನ್ನಾಗಿ ಗೊತ್ತು ನನಗೆ. ಅಲ್ವೇ? ಈಗ ತಿನ್ನೋವು ಏನೇನು ಸೊಪ್ಪಿದಾವೆ ಒಂದ್ಸರಿ ಹೇಳ್ಬಿಡಿ. ಮತ್ತೆ ಹೇಳ್ಬಿಡನೆ. ಬೆರಕೆ ಸೊಪ್ಪು, ಒಣಗೆನೆ ಸೊಪ್ಪು, ಹಣ್ಣೆ ಸೊಪ್ಪು, ಮಳ್ಳಿ ಸೊಪ್ಪು, ಕನ್ನೆ ಸೊಪ್ಪು, ಗುರ್ಜಿ ಸೊಪ್ಪು, ಮೆಣಸಿನ ಸೊಪ್ಪು, ಕಾರೆ ಚಿಗುರು, ಇಟ್ಟಿನ ಕುಜಿ ಸೊಪ್ಪು, ಗಮನ ಸೊಪ್ಪು, ತೊಂಡೆ ಸೊಪ್ಪು, ಜವನ ಸೊಪ್ಪು, ಇದು ಕರಿಕಟ್ಟಿ ಸೊಪ್ಪು, ನಗ್ಗುಲ್ ಸೊಪ್ಪು, ಕಾಡು ಸಕ್ಸಿಗೆ ಸೊಪ್ಪು, ಬೇಳೆ ಸೊಪ್ಪು, ಬಕ್ರವಟ್ ಸೊಪ್ಪು, ಒಂದೆಲ್ಗೆ ಸೊಪ್ಪು, ಮೂರೆಲ್ಗೆ ಸೊಪ್ಪು, ಐದೆಲ್ಗೆ ಸೊಪ್ಪು, ಅಷ್ಟು ಸೊಪ್ಪು, ಗುರ್ಜಿ ಸೊಪ್ಪು, ತುಪ್ಪಗಿರ ಸೊಪ್ಪು, ನರ್ಲೆ ಕುಡಿ, ಗಣಕೆ ಸೊಪ್ಪು, ಬಾಯಿ ಬಸಳೆ ಸೊಪ್ಪು, ಅಡ್ಪುಟ್ಟು ಸೊಪ್ಪು, ಕಾಡು ಕಡಲೆ ಸೊಪ್ಪು, ಇಸುಗ್ಲೆ ಸೊಪ್ಪು, ತಣ್ಣಿ ಕುಡಿ, ಉಗ್ನಿ ಕುಡಿ, ದಗಳಗೀರ ಸೊಪ್ಪು, ಕುಂಬಳದ ಕುಡಿ, ನಾರಿಬೇಳೆ ಸೊಪ್ಪು, ಚಕ್ರಮುನಿ ಸೊಪ್ಪು, ಕೃಷ್ಣಕಾಂತಿ ಸೊಪ್ಪು, ಶಂಕರ ಪುಷ್ಪ ಸೊಪ್ಪು, ಗುಡುಗ್ಲೆ ಸೊಪ್ಪು, ಟೊಮೊಟೊ ಚಿಗುರು, ಅಷ್ಟೆಲ್ಲ. ಇನ್ನೂ ನಮ್ಮ ಅಕ್ಕನ ಮಗಳಿದ್ಲು ಸರ್, ಅವಳು ಸತ್ತೋಗ್ಬಿಟ್ಲು. 100 ಜಾತಿ ಸೊಪ್ಪು ಗೊತ್ತಾಗಿತ್ತು ಅವಳಗ. ಬರಿಸಿದ್ಲು ಏನಾಯ್ತು ಗೊತ್ತಿಲ್ಲ. ಅದು ಈಗ ನಾವು ಮನೆಯಲ್ಲೂ ಹಸಿ ಸೊಪ್ಪು ಬೆಳ್ಕತೀವಲ್ಲ, ರೈತರು ಬೆಳೆಯುವ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಕೀರೆ ಸೊಪ್ಪು, ದಂಟಿನ ಸೊಪ್ಪು, ಪುದೀನ ಸೊಪ್ಪು, ಒಂದೆಲ್ಗೆ ಸೊಪ್ಪು, ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು, ಅಕ್ಷ ಸೊಪ್ಪು, ಚಕ್ರಮುನಿ ಸೊಪ್ಪು, ಇನ್ಸುಲಿನ್ ಸೊಪ್ಪು, ದೊಡ್ಡಿ ಪತ್ರ ಸೊಪ್ಪು, ಗಣಕೆ ಸೊಪ್ಪು, ಇವೆಲ್ಲ ಮಾಮೂಲಿ ಅವೆಲ್ಲ ಮಾಮೂಲಿ ನಮ್ಮ ಗದ್ದಲೇ ನಮ್ಮ ತೋಟದಲ್ಲೇ ಬೆಳ್ಕೋಬಹುದು ಅಲ್ವೇ, ನಮ್ಮ ಗದ್ದಲಿ ಸುತ್ತ. ಈಗ ಬೆರಕೆ ಸೊಪ್ಪು ಅಂತ ನೀವೇನು ಹಿಂದಿನ ಕಾಲದಲ್ಲಿ ಹೋಗಿ ಕುಯ್ಕೊಂಬಂದು ಉಪ್ಸಾರು ಸೊಪ್ಪಿನ ಸಾರು ಮಾಡ್ತಿದ್ರಲ್ಲ, ಅವೆಲ್ಲ ಯಾರು ಬೀಜ ಹಾಕಿ ಬೆಳೆಸ್ತಿತ್ತಿಲ್ಲ, ಯಾರಿಲ್ಲ, ತಣ್ಣಿ ಹಸಿ ತಣ್ಣಿ ಕಾಳು ಹಾಕ್ತಿದ್ವಲ್ಲಪ್ಪ, ಆ ತಣ್ಣಿ ಕಾಳು ಸೊಪ್ಪು ಎಲ್ಲ ಹಾಕಿ ಕಾಲ್ಕ ಸೊಪ್ಪು ಹಾಕಿ ಬಸ್ಸಾರು ಮಾಡ್ಕೊಂಡು ತಿಂತಿದ್ದೋ, ಉಪ್ಸಾರು ಮಾಡ್ಕೊ ತಿಂತಿದ್ದೋ, ಅವರೆಕಾಳು ಹಸಿ ಅವರೆಕಾಳು ಸಾರಲ್ಲಿ ಅದು ಹಾಕಿ ಮಾಡ್ತಿದ್ದೋ, ಹಸಿ ತೊಗರಿ ಕಾಳಲ್ಲಿ ಹಾಕಿ ಮಾಡ್ತಿದ್ದೋ, ಎಲ್ಲ ಕಾಲ್ ಕಾಲ್ಕ ಏನು ಸೊಪ್ಪು ಹಾಕ್ಬೇಕು ಅದು ಹಾಕಿ ಮಾಡ್ತಿದ್ದೋ. ನಾವು ಹಿಂಗೆ ದುಡ್ಡು ತಗತಿರ್ಲಿಲ್ಲ, ಇವೆಲ್ಲ ಸೊಪ್ಪು ಬೆರಕೆ ಸೊಪ್ಪು ಕುಯ್ಕೊಬತ್ತಿದ್ದೋ, ಸ್ಕೂಲ್ ಮುಗಿಸ್ಕೊಂಡು ಹೋಗಿ ಸೊಪ್ಪು ಕುಯ್ಕೊಬತ್ತಿದ್ದೋ ಎಲ್ಲ ಫ್ರೆಂಡ್ಗಳೆಲ್ಲ ಹೋಗಿ. ಈಗ ಇಂಥ ಸೊಪ್ಪು ತಿನ್ಬಹುದು, ಇಂಥ ಸೊಪ್ಪು ತಿನ್ಬಾರ್ದು ಅನ್ನನ್ನ ಪತ್ತೆ ಹಚ್ಚದ ಹೆಂಗವ? ಏನಿಲ್ಲ, ಎಲ್ಲ ಸೊಪ್ಪು ಒಳ್ಳೆ ಚೆನ್ನಾಗ ನಾವು ಎಲ್ಲ ಮಾಡಿ ನೋಡಿ ತಿನ್ ನೋಡಿರೋದು ಅಲ್ಲವ. ನೀವು ಹೇಳಿದ ಸರಿ, ಈಗ ಎಷ್ಟೋ ಸೊಪ್ಪುಗಳನ್ನ ತಿನ್ಬಾರ್ದು ಅಂತಾರಲ್ವೇ, ಅಂತಾರ ಇವಾಗ ಗೊತ್ತಿಲ್ವಲ್ಲ ಅವ್ರಿಗೆ. ಈಗ ಉದಾಹರಣೆಗೆ ಪಾರ್ಥೆನಿಯಂ ಸೊಪ್ಪು, ಅದನ್ನ ಕಿತ್ಕೊಂಡ್ಬಂದು ತಿಂದ್ಬಿಟ್ರೆ ಹೆಂಗೆ? ಅದೆಲ್ಲ ತಿನ್ಬಾರ್ದು. ಅಂದ್ರೆ ತಿನ್ನೋ ಸೊಪ್ಪನು ತಿಂದಲೇ ಇರೋ ಸೊಪ್ಪನು ವ್ಯತ್ಯಾಸ ಗುರುತಿಸೋದ ಹೆಂಗೆ? ನೀವ್ ಹೆಂಗ್ ಗುರ್ತಿಸ್ತೀರಾ ಇದು ತಿನ್ಬಹುದು ಅಥವಾ ಇದು ತಿನ್ಬಾರ್ದು? ಈಗ ನೀವು ಕೇಳುವಾಗ ನಿಮಗೆ ಗೊತ್ತಾಗುತ್ತಲ್ವಾ ಇದು ತಿನ್ಬಹುದು ಇದು ತಿನ್ಬಾರ್ದು ಅಂತ? ನಾವೇನು ಪತ್ತೆ ಹಚ್ತೀವಲ್ಲ, ಇದ್ ಮಾಡ್ಕೊಂಡು ಹೇಳ್ತೀವಲ್ಲ, ಆ ಸೊಪ್ಪೆಲ್ಲ ತಿನ್ಬಾರ್ದು. ಆಯ್ತು ತಾಯಿ, ಈಗ ನೀವೇನೋ ಪಟ್ಟಿ ಮಾಡಿದ್ರೆ ಇಷ್ಟು ಬಗೆ ಸೊಪ್ಪದೆ ಅಂತ, ಗುರ್ತಿಸೋದ ಹೆಂಗೆ ಸೊಪ್ಪನ, ಹೆಂಗೆ ಪತ್ತೆ ಹಚ್ಚೋದು, ಯಾರು ಹೇಳ್ಕೊಡ್ತಾರೆ ಇದನ್ನ, ನಿಮ್ಗೆ ಯಾರು ಹೇಳ್ಕೊಟ್ರು? ನಮ್ಗೆ ನಾವೇ ಕಲ್ತ್ಕೊಂಡು, ನಮ್ಮಅಪ್ಪ ನಮ್ಮವ್ವ ನಮ್ಮವ್ವ ಅವರೆಲ್ಲ ಕಲಿಸಿದ್ರು, ನಮ್ಮಅಮ್ಮ ನಮ್ಮವ್ವ ಅವರೆಲ್ಲ ಕಲಿಸಿದ್ರು ಕರ್ಕೊಂಡೋಗಿ, ಈ ಥರ ಸೊಪ್ಪು ಯಾವ, ಈ ಥರಕ್ಕೆ ಹಾಕ್ಬೋದು, ಈ ಥರ ಇದು ಮಾಡ್ಬೋದು ಅಂತ. ನಾನು ಅದೇ ಗ್ಯಾಪ್ಕೆಯಿಂದ ನನ್ನ ಮಗನಿಗೆ ಎಲ್ಲ ಹೇಳಿ ಹಿಂಗೆ ಬರಿಸ್ಕೊಂತ. ಇವಾಗ ವಯಸ್ಸಾಯ್ತಲ್ಲ, ಅದೊಂದು ಸ್ವಲ್ಪ ಗ್ಯಾಪ್ಕ ಇದಾಗಿರ್ದಲ್ಲ, ಮರ್ತೋಯ್ತದೆ. ಅದಕ್ಕೆ ನಾನು ಹಿಂಗೆ ಹೇಳ್ಕೊಂಡು ನೋಡಿ, ಈ ಥರ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದ, ನಮ್ಮವ್ವ ಹೇಳ್ಕೊಡ್ತಿದ್ಲು, ನಾವು ಸೊಪ್ಪು ಕೊಯ್ತಿದ್ದಕ್ಕೊಬ್ಬಾಗ ಹಿಂಗೆಲ್ಲ ಅಂತ. ಆಯ್ತವ, ಈಗ ಮಾಮೂಲಿ ಸೊಪ್ಪನ್ನು ಬೆಳೀತಾರೆ, ಮೆಂತ್ಯ ಸೊಪ್ಪು ಬೆಳೀತಾರೆ, ಕಿಲ್ಕೀರೆ ಬೆಳೀತಾರೆ, ಕೀರೆ ಬೆಳೀತಾರೆ, ದಂಟಿನ ಸೊಪ್ಪು ಬೆಳೀತಾರೆ. ದಂಟಿನ ಸೊಪ್ಪು ಕಿತ್ತರೆ ಎಲ್ಲ ಚಿಗುರಿದ್ರೆ ಅದೇ ಕೊಬೆಯಾಗಿ ಹೆಂಗೆ ಚಿಗುರುತ್ತ ಸೊಪ್ಪು. ಸರಿ, ಈಗ ಬೆರಕೆ ಸೊಪ್ಪಿಗೂ ಮಾಮೂಲಿ ನಾವು ಬೆಳೆಯೋ ಸೊಪ್ಪಿಗೂ ಏನು ವ್ಯತ್ಯಾಸ? ನಮ್ದು ಇದು ಕಾಡಲ್ಲಿ ಬೆಳೆದೆ ಉಳ್ಳದಲ್ಲಪ್ಪ, ಇದು ನಮ್ಗೆ ಯಾವ ಇದು ಇರಲಿಲ್ಲ, ತಿಂದು ಚೆನ್ನಾಗಿ ಗಟ್ಟಿಯಾಗಿದ್ದು. ನಾವು ಇಲ್ಲಿ ಗಂಟೆ 80 ವರ್ಷ ಆದರೂ ಉಳ್ಕೊಂಡೀವಿ ನಾವು, ಇವಾಗೆಲ್ಲ ಹೇಳಂತ ಹೊಡೆಯ್ತಾ ಇರ್ತಾರೆ. ಅಂದ್ರೆ ಸ್ವಾಭಾವಿಕವಾಗಿ ಬೆಳೆಯೋ ಸೊಪ್ಪು ಒಳ್ಳೇದು ಅಂತ ನೀವು ಹೇಳೋದು? ಒಳ್ಳೇದು ಸೊಪ್ಪು ಅಲ್ವೇ. ಏನೇನ್ ಮಾಡ್ತಿದ್ರಿ ಸೊಪ್ಪಲ್ಲಿ? ನಾವು ಬಸ್ಸಾರು ಮಾಡ್ತಿದ್ದೋ, ಪಲ್ಯ ಮಾಡ್ತಿದ್ದೋ, ಮಸೊಪ್ಪು ಸಾರು ಮಾಡ್ತಿದ್ದೋ ಆ ಸೊಪ್ಪಲ್ಲಿ ಮಾಡ್ತಿದ್ದೋ. ಅಷ್ಟೇನಾ ಅಥವಾ ಇನ್ನು ಏನಾದ್ರು ವಿಶೇಷವಾಗಿ ಮಾಡ್ತಿದ್ರ? ಏನು ಏನು ಬೇಕು ಅಂದ್ರೆ ಆ ಸೊಪ್ಪನ್ನ ಉತ್ತರಿಸ್ಬಿಟ್ಟು ಅದ್ರೊಳಗೆ ಹಾಕಿ ರೊಟ್ಟಿ ಸುಟ್ಕೊತಿದ್ದ. ಓಹೋ, ಸೊಪ್ಪಿನ ರೊಟ್ಟಿ? ಸೊಪ್ಪಿನ ರೊಟ್ಟಿಯ. ಆಮೇಲೆ ಆಮೇಲೆ ಉಪ್ಸಾರು ಮಾಡಿ, ಖಾರ ಅದು ಉಪ್ಪೆಸರು ಸೊಪ್ಪಿನ ಸಾರು ಮಾಡಿ, ಉಪ್ಸಾರು ಮಾಡಿ ಊಟ ಮಾಡ್ತಿದ್ದ, ಮುದ್ದೆ ಮಾಡಿ. ಒಳ್ಳೆ ಚೆನ್ನಾಗಿರ್ತಿತ್ತು ಕರಪ್ಪ ಅವಾಗ ಸಾರು, ಇವಾಗ ಏನಂತ ರುಚಿನೇ ಇರೋದಿಲ್ಲ. ಇವಾಗ ಅವಾಗ ರುಚಿ ಚೆನ್ನಾಗಿತ್ತು. ತೊಗರಿ ಕಾಳು ನಮ್ಮ ಹೆಣಸಿ ತೋಟದಲ್ಲೇ ತೊಗರಿ ಬೆಳೆದ್ಬಿಟ್ಟಿದ್ದೆವು ನಮ್ಮಅಪ್ಪ. ಆ ತೊಗರಿ ಕಾಳು ಕುಯ್ಕೋದು, ಕಾಳು ಇದು ಮಾಡೋದು, ಸೊಪ್ಪು ಕುಯ್ಕೋದು, ಮಾಡ್ಕೊ ಉಪ್ಸಾರು ಮಾಡ್ಕೊ ಊಟ ಮಾಡೋದು. ಈಗ ನಿಸರ್ಗ, ನಿಮ್ಮ ಅಜ್ಜಿ ಗೌರಮ್ಮನವ್ರಿಗೆ ಬಹಳಷ್ಟು ಸೊಪ್ಪುಗಳು ಗೊತ್ತು ಅಲ್ವ? ನೀನು ತಿಳ್ಕೊಂಡಿದೀಯ ಅದನ್ನ? ಹ್ಞೂ, ಸ್ವಲ್ಪ, ಅಷ್ಟೊಂದೆಲ್ಲ ಹೇಳೋಕ್ಕಾಗಲ್ಲ, ಅದ್ರಲ್ಲಿ ಅರ್ಧದಷ್ಟು ಗೊತ್ತು. ಅಂದರೆ ನಿಮ್ಮ ಅಜ್ಜಿ ಈಗ ಸೊಪ್ಪು ಕುಯ್ಯಕ್ಕೆ ಹೋದರೆ ನೀನು ಹೋಗ್ತೀಯ ಜೊತೆನಲ್ಲಿ? ನಾನು ಮೈಸೂರಲ್ಲೇ ಇರೋದು, ಊರಿಗೆ ರಜಾ ಅಂತ ಹೋದಾಗ ಬೆಳಗ್ಗೆ ಹೊತ್ತು ಅಜ್ಜಿ ಗದ್ದೆ ಕಡೆ ಏನಾದರೂ ಹೋದರೆ ಸೊಪ್ಪು ಕುಯ್ಯಕ್ಕೆ ನಾನು ಹೋಗ್ತೀನಿ. ಈಗ ನೀನು ಸ್ವಲ್ಪ ವಿದ್ಯೆ ಓದಿದೀಯ, ನಿನಗೆ ಗೊತ್ತಾಗುತ್ತಾ ತಿನ್ನೋ ಸೊಪ್ಪು ಯಾವುದು, ತಿನ್ನಬಾರದ ಸೊಪ್ಪು ಯಾವುದು ಅನ್ನೋದು ತಿಳ್ಕೊಂಡಿದೀಯ? ಅಂದರೆ ಅಜ್ಜಿ ತೋರಿಸಿದ್ದ ಸೊಪ್ಪು ಗೊತ್ತು ತಿನ್ಬೇಕು ಅಂತ, ಮಿಕ್ಕಿದ್ದಷ್ಟು. ಅಂದರೆ ಈಗ ಅವರು ಇಂಥ ತಿನ್ಬೋದು ಇಂಥ ತಿನ್ನಬಾರ್ದು ಅಂತ ತೋರಿಸಿದಾರೆ ನಿಮಗೆ ಅಲ್ವೇ. ಈಗ ಮಾಮೂಲಿಯಂತೆ ಬೆಳೆಯೋ ಸೊಪ್ಪು ಬೆರಕೆ ಸೊಪ್ಪು ಎರಡು ಬೇರೆ ಬೇರೆ ಅಲ್ವೇ ನಾವು. ಈಗ ನಿನಗೂ ಸೊಪ್ಪಿನಲ್ಲಿ ಅಡುಗೆ ಮಾಡೋಕ್ಕೆ ಬರುತ್ತಾ? ಹಾಂ, ಸೊಪ್ಪಿನ ಪಲ್ಯ ಎಲ್ಲ ಮಾಡ್ತೀನಿ. ಹೌದಾ, ಈಗ ನಿನಗೆ ಏನು ಅನಿಸುತ್ತೆ ವಿದ್ಯಾವಂತೆ ನೀನು, ಈಗ ಈ ತರಹ ಹಳ್ಳಿ ಕಡೆ ಎಲ್ಲ ಏನು ಹಿಂದೆ ಹೊಲದ ಮೇಲೆ ಗದ್ದೆ ಬಯಲಿಗೆಲ್ಲ ಹೋಗಿ ಸೊಪ್ಪನ್ನೆಲ್ಲ ಸಂಗ್ರಹಿಸ್ಕೊಂಬರೋರು, ಅಂತಹ ವಿದ್ಯೆನ ಚಿಕ್ಕವರು ಕಲಿಬೇಕು ಅಂತ ನಿಂಗೆ ಅನ್ಸುತ್ತ? ಹೌದು, ಕಲಿಬೇಕು. ಇವಾಗ ಅಜ್ಜಿ ಮೈಸೂರಲ್ಲಿ ಅಂದ್ರೆ ಸಿಟಿ ಕಡೆ ಎಲ್ಲ ಬಂದಾಗ ಅಷ್ಟು ಅಜ್ಜಿದಿರ್ಗೆ ಅಷ್ಟು ನಾಲೆಡ್ಜ್ ಇರಲ್ಲ ಇವಾಗ ಸೊಪ್ಪು ಅದು ಇದ್ರ ಬಗ್ಗೆ. ಹಳ್ಳಿ ಕಡೆ ಹೋದಾಗ ಅಂದ್ರೆ ನಮ್ಮ ಅಜ್ಜಿಗೆ ಅವರಮ್ಮ ಅವರಮ್ಮಂಗೆ ಅವರಮ್ಮ ಎಲ್ಲ ಹೇಳ್ಕೊಟ್ಟು ಅವ್ರಿಗೆ ಗೊತ್ತಿರುತ್ತೆ ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಅಂತ. ಅಂದ್ರೆ ಮಕ್ಳಿಗೆ ಹೇಳ್ಕೊಡ್ಬೇಕು ಅಜ್ಜಿದಿರು ಸೊಪ್ಪೆಲ್ಲ ಬಗ್ಗೆ ಎಲ್ಲ. ಈಗ ಮಕ್ಕಳಿಗೆ ಅವ್ರು ಹೇಳ್ಕೊಡ್ಬೇಕು ನಿಜ, ಮಕ್ಕಳು ಹೋಗಿ ಅವ್ರನ್ನ ಕೇಳ್ಬೇಕು ಅಂತ ಅನ್ಸಲ್ವಾ ನಿಂಗೆ? ಅನ್ಸುತ್ತೆ. ಆದ್ರೆ ಇವಾಗ ಎಲ್ಲ ಮಕ್ಕಳುಗಳಿಗೆ ಇಂಟ್ರೆಸ್ಟ್ ಇರಲ್ಲ ಸೊಪ್ಪು, ಏನೋ ಅಮ್ಮ ಮಾಡಾಕ್ತಾರೆ ಅದನ್ನ ತಿನ್ಬೇಕು ಅಂತ ಇರುತ್ತೆ. ಅಂದ್ರೆ ಮಕ್ಕಳು ಹೋಗಿ ಕೇಳ್ಬೇಕು ಅಜ್ಜಿದಿರ್ನ. ಅಂದ್ರೆ ಮನೆಯಲ್ಲಿರೋ ಹಿರಿಯರ ಜೊತೆ ಚಿಕ್ಕವರು ಮಾತಾಡ್ಬೇಕು, ಅವರಲ್ಲಿ ಏನೇನು ವಿಚಾರಗಳಿದೆ ಅದನ್ನ ತಿಳ್ಕೋಬೇಕು ಅಲ್ವಾ. ಈಗ ಗೌರಮ್ನವ್ರೆ ಕೇಳ್ತಾ ಇದ್ಲು ಅವಳು ಅಲ್ಲಿ ದಟ್ಕಳಿಲಿ ಇದ್ದಾಗ ಅವ್ರ ಇದೆಲ್ಲ ಇತ್ತು, ಅಲ್ಲೆಲ್ಲ ಸೊಪ್ಪು ಇದ್ ಕುಯ್ಯವ ಇದ್ ಕುಯ್ಕವ ಅಂತ ಎಲ್ಲ ತೋರಿಸ್ತಿದ್ದ ಅವಳಗ. ಹ್ಮ್, ಕೇಳ್ತಿದ್ಲು. ಮೊಮ್ಮಗಳೆಲ್ಲ ಕೇಳ್ತಾಳ ಅವಳು, ಏನಿಲ್ಲ ಆಸೆ ಎಲ್ಲ ಅಡ್ಗೆ ಮಾಡ್ಬೇಕು ಅಂದ್ರೆ ಬಹಳ ಇಷ್ಟ ಅವಳಗ. ಮನೆಗ್ ಬಂದ್ಬಿಟ್ರೆ ಇವಳದೇ ಅಡ್ಗೆ ಜಾಸ್ತಿ, ನಾಷ್ಟ ಅಡ್ಗೆ ಎಲ್ಲ. ಈಗ ನಿಮಗೆ ನಿಮ್ ತಾಯಿ ಹೇಳ್ಕೊಟ್ರು, ನಿಮ್ ತಾಯಿಗೆ ನಿಮ್ ಅಜ್ಜಿ ಹೇಳ್ಕೊಟ್ರು, ಹಂಗೆ ಇದು ಒಬ್ಬರಿಂದ ಒಬ್ಬರಿಗೆ ಹೇಳ್ಕೊಡೋಂತ ವಿದ್ಯೆ ವಿದ್ಯೆ ಅಲ್ವಾ. ಈಗ ಆತರ ನೀವು ಯಾರ್ಯಾರು ಹೇಳ್ಕೊಟ್ಟಿದ್ರಿ? ಅದೇ ನನ್ನ ಮೊಮ್ಮಕ್ಳಿಗೆ ಹೇಳ್ಕೊಡ್ತೀನಿ, ನನ್ನ ಮಗಳಿಗೆ ಅವ್ರಿಗೆಲ್ಲ ಹೇಳ್ಕೊಡ್ತಿದ್ದೆ. ಎಲ್ಲರಿಗೂ ಎಲ್ಕ ಹೇಳ್ಕೊಡ್ತಿದ್ದೆ ನಾನು. ಸ್ವಲ್ಪ ಅಮ್ಮ ಹಿಂಗೆ ಕುಯ್ತಿದ್ದ, ನಮ್ಮ ಅವ್ವ ಹಿಂಗೆ ಕುಯ್ ಕೊಡ್ತಿದ್ಲು, ಕಲ್ತ್ಕರಿ ನೋಡ್ಕರಿ ಅಂದ್ಬಿಟ್ಟು ಹೇಳ್ಕೊಡ್ತಿದ್ದೆ. ಈಗ ಕುಯ್ಯೋದು ಅಂತಂದ್ರೆ ಸೊಪ್ಪಲ್ಲಿ ಯಾವ ಭಾಗ ಕುಯ್ಕತ್ತೀರಿ? ನಾವು ಕುಡಿ ಕುಡಿದೆ, ಇನ್ನೊಂದ್ಸಾರಿ ಬರ್ಬಾರ್ದು ಅದು. ನಾವು ಬೇರ್ ಸಹಿತ ಕಿತ್ಬಿಟ್ರೆ ಇನ್ನೊಂದ್ಸಾರಿ ಬರ್ಬೇಕು ತಾನೆ ಅದು. ಅದಕ್ಕೆ ನಾವು ಇದಾಗ ಕುಯ್ಕತ್ತಿದ್ದೋ ಅಂದ್ರೆ ಕುಡಿ ಮಾತ್ರ ಕಿತ್ಕತ್ತಿದ್ದ ಜಾಸ್ತಿ. ಸುಮಾರು ಅಷ್ಟು ಕುಡಿಬಾರ್ದು, ಸುಮಾರು ಒಂದು ಕಡ್ಡಿನ ಇರ್ಬೇಕು, ರುಚಿ ಇರ್ತದ ಅಲ್ವಾ. ಹ್ಮ್, ಸೊಪ್ಪಿನ ಕಡ್ಡಿನ ಇರ್ಬೇಕು. ಅಂದ್ರೆ ಪೂರ್ತಿ ಬೇರ್ ಸಮೇತ ಕೇಳ್ಬಾರ್ದು, ಕೇಳ್ಬಾರ್ದು ಇನ್ನೊಂದ್ಸಾರಿ ಉಡಲ್ದು ಅದು ಅಲ್ವಾ. ನೋಡ್ದಿನವ ತಿಳ್ಕಂಡ್ಯ, ಸೊಪ್ಪು ಅಲ್ಲೇ ಇರ್ಬೇಕು, ಅಂದ್ರೆ ಗಿಡ ಅಲ್ಲೇ ಇರ್ಬೇಕು, ಮೇಲ್ಗಡೆ ಕುಡಿ ಮಾತ್ರ ಚಿವ್ಕೋಬೇಕು ಅಲ್ವಾ. ಈಗ ನನಗೆ ಸೊಪ್ಪಲ್ಲಿ ಏನೇನು ಮಾಡ್ತೀನಿ ಅಂತ ಹೇಳಿದ್ರಿ? ಸೊಪ್ಪಲ್ಲಿ ಉಪ್ಸಾರು ಮಾಡ್ತೀವಿ, ಬಸ್ಸಾರು ಮಾಡ್ತೀವಿ, ಮಸೊಪ್ಪು ಸಾರು ಮಾಡ್ತೀವಿ, ರೊಟ್ಟಿಗೆ ಹಾಕ್ತೀವಿ ಸೊಪ್ಪು ಉತ್ತರಿಸ್ಬಿಟ್ಟು. ಆಯ್ತು, ಮಸೊಪ್ಪಿನ ಸಾರು ಹೆಂಗೆ ಮಾಡ್ತೀರಿ ಹೇಳಿ? ಮಸೊಪ್ಪು ಸಾರು ಬೇಳೆ ಹಾಕ್ತೀವಿ, ಬೇಳೆ ಹಾಕ್ಬಿಟ್ಟು ಸೊಪ್ಪು ಹಾಕಿ ಈರುಳ್ಳಿ ಟೊಮಟ ಎಲ್ಲ ಹಾಕ್ಬಿಟ್ಟು ಮಸೊಪ್ಪು ಸಾರು ಮಾಡ್ತೀವಿ. ಭಾಳ ಸುಲಭ ಹೇಳ್ಬಿಟ್ಟು. ಈರುಳ್ಳಿ, ಹಸಿಮೆಣಸಿಕಾಯಿ, ಸೊಪ್ಪು, ಕಾಯಿ, ಟೊಮಟ ಎಲ್ಲ ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಮಾಡ್ತೀವಿ ಮಸೊಪ್ಪು ಸಾರು. ಒಗ್ಗರಣೆ ಆಡಿಸ್ಬಿಟ್ಟು ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಈಗ ಅದೇ ಮಸೊಪ್ಪಿನ ಸಾರು ಊಟ ಮಾಡ್ಕೊ ಬಂದ್ವಲ್ಲ. ನೀನು ತಿಂದಿದ್ಯಾ ಮಸೊಪ್ಪಿನ ಸಾರು? ಹ್ಞೂ ಸರ್, ತಿಂದಿದ್ದೀನಿ. ಹೇಗಿರುತ್ತಮ್ಮ? ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಬಸ್ಸಾರು ಹೆಂಗೆ ಮಾಡ್ತೀರಿ? ಬಸ್ಸಾರು ಬೇಳೆ, ಹೆಸರುಕಾಳು, ತಣ್ಣಿ ಕಾಳು ಅವೆಲ್ಲ ಹಾಕಿ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತೀವಿ. ಒಂದೊಂದ್ಸಾರಿ ಒಂದೊಂದ್ಸಾರಿ ಉಳ್ಳಿ ಕಾಳು ಹಾಕ್ತೀವಿ ಇದರಲ್ಲಿ. ಚಳಿಗಾಲ ಬರ್ತದಲ್ಲ ಅವಾಗ ಉಳ್ಳಿ ಸೊಪ್ಪು ಅವೆಲ್ಲ ಹಾಕಿ ಮಾಡ್ತೀವಿ ಚಳಿಗಾಲದಲ್ಲಿ. ಈ ತಣ್ಣಿಕಾಳು ಎಲ್ಲ ಬತ್ತವಲ್ಲ ಅವಾಗ ಏನು ಗದ್ದೆಯಿಂದ ಬತ್ತಿದಂಗೆ ತಣ್ಣಿಕಾಯಿ ಎಲ್ಲ ಕುಯ್ಕೊಂಡು ಇನ್ನು ಅಡ್ಗೆ ಮಾಡ್ಬೇಕಲ್ಲ ಅಂತ ತಣ್ಣಿಕಾಯಿ ಎಲ್ಲ ಕುಯ್ಕೊಂಡು ಕಾಳು ತಗೊಬಂದು ಅಡ್ಗೆ ಮಾಡಿ ಉಪ್ಸಾರು ಮಾಡಿ ಹಾಕ್ತಿಂತಿದ್ದು ಅವಾಗ. ಹೌದಾ? ಮನೆಗೆ ಹೋದ್ರು ಟೈಮ್ ಆಯ್ತು ಅಂತ ಹೊಲದಲ್ಲೇ ತಣ್ಣಿಕಾಳು ಬಿಡಿಸ್ಕೊಬಿಡು, ಬಿಡಿಸ್ಕೊ ಬಂದ್ಬಿಡ್ದು ಬತ್ತಲೆ ಎಡ್ಕ ಎಡ್ಕ ಬತ್ತಾ ಇರೋದು. ಹಿಂದೆಲ್ಲ ಎಷ್ಟು ಕೆಲಸ ಇರೋದು ನೋಡವ, ಎಷ್ಟು ಕೆಲಸ ಅವಾಗ. ಅವಾಗ ಎಲ್ಲ ಭತ್ತ ಮಾಡ್ಬೇಕು, ಅಕ್ಕಿ ಮಾಡ್ಬೇಕು, ಭತ್ತ ಬಿಡಿಸ್ಕೋಬೇಕು, ಎಲ್ಲ ಹೊಸಿ ಕೆಲಸ ಅಲ್ಲ ಕಣಪ್ಪ. ಅವಾಗ ಬರೀ ಕಲ್ಲು ಮಣ್ಣು ಅಕ್ಕಿಲಿ ಎಲ್ಲ ಸೋಸ್ಬೇಕು ಮಾಡ್ಬೇಕು. ಇವಾಗ ಎಲ್ಲ ಸುಲಭ. ಈಗ ಅಲ್ಲ, ಮುಂಚೆ ಭತ್ತನ ಕುಟ್ಟೋರಂತಲ್ಲ ಕುಟ್ತಿದ್ರು. ನೀವು ಕುಟ್ಟಿ? ನಾವು ಅವಲಕ್ಕಿ ಕುಟ್ಟಿದ್ದೆ ಸರಿ ಉಪಸ್ತಬ್ದಲ್ಲಿ. ಹೌದಾ? ಅವಲಕ್ಕಿ ಮಾಡ್ಕೊಂಡಿದ್ರಿ? ಅವಲಕ್ಕಿ ಮಾಡ್ಕೊಂಡಿದ್ದೆ ಉಪಸ್ತಬ್ಕೆ, ಮನೆಗೆ ಆಯ್ತದೆ ಅಂತ. ನೀವೆಲ್ಲ ಸೌದೆ ಒಲೆನಲ್ಲಿ ಮಾಡ್ತಾ? ಸೌದೆ ಒಲೆಯಲ್ಲ ಅಡುಗೆ ಮಾಡ್ತಿದ್ದು ಮುಂಚೆ. ಸೌದೆ ಆಮೇಲೆ ಒರಳ್ಕಲ್ಲಲ್ಲಿ ರುಬ್ಬೇಕು. ಒಳ್ಕಲ್ಲಲ್ಲಿ ರುಬ್ಬುದು ಒಳ್ಕಲ್ಲಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ. ಅಡುಗೆ ಏನ್ ಮಾಮೂಲಿ ಕಲ್ಸಾರಗಳು ಇಟ್ಕೊಂಡಿದ್ರು ಅಥವಾ ಒಲೆ? ಒಲೆ ಸರಿ ಕಣವ. ಸಾಂಬಾರ್ ಗಿಂಬಾರ್ ಮಾಡಕ್ಕೆ ಕಲ್ಸೋರೆ ಅಂತ ಬರವಲ್ಲ ಮುಂಚೆ, ಕಲ್ಲಿಂದು ಅದಾ ಅಥವಾ ಅದೇ ಕೆಂಡಕ್ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಿದ್ರು ಆ ಕಲ್ಲಲ್ಲಿ ಅವಾಗ. ಕಲ್ಲ ಚಂದ ಕೆಂಪು ಕಾಯಿಸ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ತಿದ್ರು. ಈಗ ಒಂದು ಉಪ್ಸಾರು ಹೇಳಿದ್ರಿ, ಇನ್ನೊಂದು ಬಸ್ಸಾರು ಹೇಳಿದ್ರಿ, ಇನ್ನೇನು ಮಾಡ್ತೀನಿ? ಮಸೊಪ್ಪಿನ ಸಾರು ಮಾಡಲ. ಅಲ್ಲ ಉಪ್ಸಾರು ಹೇಳಿ ಹೆಂಗೆ ಮಾಡ್ತೀರಾ ಅಂತ. ಉಪ್ಸಾರು ಬೇಳೆ, ಹೆಸರುಕಾಳು, ತಣ್ಣಿಕಾಳು ಎಲ್ಲ ಜೊತೆಲಿ ಹಾಕಿ ಸೊಪ್ಪು ಹಾಕಿ ಉಪ್ಸಾರು ಮಾಡ್ತಿದ್ದೋ. ಮೆಣಸಿನಕಾಯಿ ಸುಟ್ಟು ಬೆಳ್ಳುಳ್ಳಿ ಮೆಣಸು ಕೊತ್ತಂಬರಿ ಸೊಪ್ಪು ಅದೆಲ್ಲ ನಾಲ್ಕು ಮಾಡ್ತಿದ್ದ ಖಾರ ಬಿಡೋದು ಖಾರ ಹಾಕೋದು ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಖಾರ ಬೇರೆ ಮಾಡ್ಕೊಬಿಡ್ತಿದ್ದೋ ಆಡ್ಸ್ಕೊತಿದ್ದ ಇದು ಸಾರು ಮಾಡಿಬಿಟ್ಟು ಉಪ್ಸಾರು ಬೇಕಾದ್ರೆ ಉಪ್ಪೆಸರು ಸೊಪ್ಪು ಒಳಗೆ ಇರಿಸ್ತಿದ್ದೋ ಸೊ ಅಯ್ಯೋ ಸೊಪ್ಪೇಡ ಅಂದ್ಬಿಟ್ಟು ಬಸ್ಸಾರು ಅದ ಬಸ್ಕೊದು ಬಸ್ಸಾರು ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕಿ ಸೊಪ್ಪು ಪಲ್ಯ ಮಾಡ್ಕೊತಿದ್ದ ಈಗ ನಿನಗೆ ಸೊಪ್ಪಿನ ಬಗ್ಗೆ ಏನೇನು ಗೊತ್ತು ಅಮ್ಮ ನಿಸರ್ಗ ದೇಹಕ್ಕೆ ಎಷ್ಟು ಒಳ್ಳೇದು ಯಾಕೆ ಸೊಪ್ಪು ತಿನ್ನಬೇಕು ಹೇಗೆ ಏನು ಅನ್ಸುತ್ತೆ ಅಂದರೆ ಸೊಪ್ಪುಗಳು ದೇಹದಲ್ಲಿರೋ ಟಾಕ್ಸಿನ್ಸ್ನೆಲ್ಲ ತೆಗೆಯುತ್ತೆ ಮಲಬದ್ಧತೆ ಪೈಲ್ಸು ಆ ಥರ ರೋಗಗಳೇನಾದರೂ ಇದ್ದರೆ ಅದು ರಾಮಬಾಣ ಆಮೇಲೆ ರಕ್ತ ವೃದ್ಧಿ ಆಗುತ್ತೆ ಬಸರಿ ಬಾಣ್ತೀರ್ಗೆ ಜೀರ್ಣ ವೃದ್ಧಿಯಾಗಿ ಆರೋಗ್ಯಕ್ಕೆ ಜಾಸ್ತಿ ಉಪಯೋಗ ಆಗುತ್ತೆ ಅಂದ್ರೆ ಕಬ್ಬಿಣದ ಪೋಷಕಾಂಶ ತುಂಬಾ ಇರುತ್ತೆ ಸೊಪ್ಪಲ್ಲಿ ಅಂತಾರೆ ಅಲ್ವಾ ಈಗ ನೀವು ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಮೂರ್ ಕಾಲ ಇರೋದಲ್ಲ ನಿಮ್ ಕಾಲದಲ್ಲೂ ಇತ್ತಲ್ವಾ ಇತ್ತು ಇವಾಗ ಬೇರೆ ಆಯ್ತದ ನಮ್ ಕಾಲದಲ್ಲಿ ಇತ್ತು ಈಗ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಸೊಪ್ಪು ತಿನ್ನೋರಿ ಹೇಳಿ ನಾವು ಇದೇ ಬೆರಕೆ ಸೊಪ್ಪನ್ನ ತಿಂತಿದ್ದೋ ಚಳಿಗಾಲದಲ್ಲಿ ಉಳ್ಳಿ ಕಾಳು ಹಾಕಿ ಉಳ್ಳಿ ಹೆಸರು ಕಾಳು ಹಾಕ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಮಾಡ್ಕೊಂಡು ತಿಂತಿದ್ದೋ ಅಲ್ಲ ಎಲ್ಲ ಕಾಲದಲ್ಲೂ ಎಲ್ಲ ತರ ಸೊಪ್ಪನ್ನು ತಿನ್ನೋರು ತಿಂತೀರಿ ಎಲ್ಲ ಯಾವ ಕಾಲಕ್ಕೆ ಒಂದೊಂದು ಮಂತ ಮಳೆಗಾಲದಲ್ಲಿ ಜಾಸ್ತಿ ಸೊಪ್ಪು ಮಳೆ ಹುಯ್ತಿತ್ತಲ್ಲ ಸೊಪ್ಪು ಚೆನ್ನಾಗಿ ಚಿಗರ್ತಿತ್ತು ಎಲ್ಲ ಯಾವ ಕಾಲದಲ್ಲೂ ನಾವು ಸೊಪ್ಪು ಚೆನ್ನಾಗಿ ತಿಂತಿದ್ದೋ ಕಣಪ್ಪ ಚಂದ ತಿಂತೀನಿ ಈಗ ನೀವು ಬರ್ಕೊಂಡು ಹೇಳಿದ್ರಲ್ಲ ಸೊಪ್ಪು ಈಗ ಒಂದೊಂದಾಗಿ ಕೇಳ್ತೀನಿ ಅದ್ರದ್ದು ವಿಶೇಷ ಏನು ಅಂತ ಹೇಳ್ಬೇಕು ನೀವು ಒಣಗನೆ ಸೊಪ್ಪು ಏನು ವಿಶೇಷ ಅದರದ್ದು ಒಣಗನೆ ಸೊಪ್ಪು ಅದು ಒಳ್ಳೇದು ತಂಪು ತಂಪೆ ಅಣ್ಣೆ ಸೊಪ್ಪು ಅಣ್ಣೆ ಸೊಪ್ಪು ಹೊಲದಲ್ಲಿ ಹುಡುಕ್ತಲ್ಲ ಅದು ಚೆನ್ನಾಗಿರ್ತಲ್ಲ ಅದು ಸೊಪ್ಪನ್ನ ಹಾಕಿ ಒಳ್ಳೇದು ಅದುವೆ ತಂಪು ಅದುವೆ ಅಣ್ಣೆ ಸೊಪ್ಪು ಗುರ್ಜಿ ಸೊಪ್ಪು ಮಳ್ಳಿ ಸೊಪ್ಪು ಎಲ್ಲ ಹೊಲದಲ್ಲಿ ಹುಡುದು ಅಲ್ಲ ಅಣ್ಣೆ ಸೊಪ್ಪು ತಿನ್ನಕ್ಕೂ ಪುಣ್ಯ ಬೇಕು ಹಳ್ಳಿ ಕಡೆ ಕನ್ನೆ ಸೊಪ್ಪು ಅಣ್ಣೆ ಸೊಪ್ಪು ಕನ್ನೆ ಸೊಪ್ಪು ಗೊರ್ಜಿ ಸೊಪ್ಪು ಮಳ್ಳಿ ಸೊಪ್ಪು ಅವು ನಾಲ್ಕುವೇ ಇದು ಎಲ್ಲ ಒಳ್ಳೇದು ಕಣಪ್ಪ ಸೊಪ್ಪುಗಳೆಲ್ಲ ಅಲ್ಲ ಸೊಪ್ಪೆಲ್ಲ ಒಳ್ಳೇದು ಸರಿ ಆದ್ರೆ ಏನಾದ್ರು ವಿಶೇಷ ಈ ಕಾರ್ಯ ಚಿಗುರು ಅಂದ್ರೇನು ಖಾರ ಚಿಗುರು ಖಾರ ಎಣ್ಣೆ ತಿಂತಿದ್ದೋ ನಾವು ಕಪ್ಪುಗ ಖಾರ ಹಣ್ಣು ಕಪ್ಪು ಬಿಡ್ತದೆ ಆ ಖಾರ ಎಣ್ಣೆ ಕಿತ್ಕ ತಿಂತಿದ್ದೋ ಅದ ಹಣ್ಣು ತಿಂತಿದ್ರೆ ಹಣ್ಣು ತಿಂತಿದ್ನೋ ಸೊಪ್ಪನು ಚಿಗುರ ಕಿತ್ಕತಿದ್ನೋ ಈ ಹಿಟ್ಟಿನ ಕುದಿ ಸೊಪ್ಪು ಅಂತಿರಲ್ಲ ಹಿಟ್ಟಿನ ಕುದಿ ಸೊಪ್ಪು ಉಪ್ಸಾರ್ಗೆ ಹಾಕೋದು ಅದು ಹಿಟ್ಟಿನ ಕುದಿ ಸೊಪ್ಪು ಎಲ್ಲ ಉಪ್ಸಾರ್ಗೆ ಹಾಕೋದು ಅವೆಲ್ಲನೇ ಹಿಟ್ಟಿನ ಕುದಿ ಸೊಪ್ಪು ಉಪ್ಸಾರ್ಗೆ ಗಮನ ಸೊಪ್ಪು ಅಂದ್ರೇನು ಗಮನ ಸೊಪ್ಪು ಒಂಥರ ತುಳಸಿ ತರ ಇರ್ತದೆ ಅದು ಗಮ್ ಅಂತದ ಕಿತ್ಕಂಡ್ರೆ ತುಳಸಿ ತರ ಇರ್ತದೆ ಅದು ಗಮನ ಸೊಪ್ಪು ಗಮನ ಸೊಪ್ಪು ಅದು ತೊಂಡೆ ಸೊಪ್ಪು ಅಂದ್ರೆ ತೊಂಡೆ ಸೊಪ್ಪು ತೊಂಡೆಕಾಯಿ ಇರ್ತದಲ್ಲ ಅದು ಕಾಡಲ್ಲಿ ಈಗ ಗದ್ದಲೆ ಬೆಳ್ಕೋತಾರ ಅದು ಕಾಡಲ್ಲಿ ಹುಟ್ಟುದು ಕೈ ಅದು ಆ ಸೊಪ್ಪು ತೊಂಡೆ ಸೊಪ್ಪು ತೊಂಡೆಕಾಯಿ ಬಿಟ್ರೆ ಅದು ಕೈ ಆ ಸೊಪ್ಪು ನಾವು ಹಾಕತೀವಿ ಅಲ್ಗ ಹೌದಾ ಕೈ ಆಗಲ್ವೇ ಕೈ ಆಗಲ್ಲ ಸೊಪ್ಪು ಕಾಯಿ ಕೈ ಈ ಸೊಪ್ಪು ಚೆನ್ನಾಗಿರ್ತದೆ ಈ ಜವನೆ ಸೊಪ್ಪು ಅಂತಾರ ಜವನೆ ಸೊಪ್ಪು ಇದು ಅದ ಯಾವ್ದೋ ರೋಗ ಕೊಳ್ಳದಂತ ಅದು ಜವನೆ ಸೊಪ್ಪು ಯಾವ್ದೋ ರೋಗ ಅಂದ್ರೆ ಗೊತ್ತಿಲ್ಲ ಯಾವ್ದೋ ಹೆಂಗ್ಸಿರ್ತು ಅದೆಲ್ಲ ಕರಿಕಡ್ಡಿ ಸೊಪ್ಪು ಕರಿಕಡ್ಡಿ ಸೊಪ್ಪು ಇದೇನಾದ್ರು ಬೇರು ಎಲ್ಲ ಬೇರು ತೇದ ಹಾಕಿದ್ರೆ ಗಾಯಗಳೆಲ್ಲ ವಾಸ ಐತದೆ ಅದರಲ್ಲಿ ಬೆಳ್ಳಗಿರ್ತದಲ್ಲ ಅದಕ್ಕೆ ಆ ಕರಿಕಡ್ಡಿ ಸೊಪ್ಪ ತೇದ್ಬಿಟ್ಟು ಇಂಬೆಣ್ಣಲ್ಲಿ ತೇದ್ಬಿಟ್ಟು ಸಾವಿರದ್ರೆ ಅದು ಅಷ್ಟು ಒಳ್ಳೇದಾಯ್ತದ ಸ್ವಲ್ಪ ಕಪ್ಪು ಸುತ್ತಕತ್ತದ ನಗ್ಗಲ್ ಸೊಪ್ಪು ನಗ್ಗಲ್ ಸೊಪ್ಪು ಅದು ನಗ್ಗಲ್ ಸೊಪ್ಪು ಉಪ್ಸಾರ್ಗೆ ಹಾಕುದೆ ಕಾಡ ಸಬ್ಸಿಗೆ ಅಂತಂದ್ರೆ ಕಾಡ ಸಬ್ಸಿಗೆ ಕಾಡಲ್ಲಿ ಹುಡುತ್ತ ಸಕ್ಸಿಗೆ ಸೊಪ್ಪು ತರ ಬೇರ್ ತರ ಕೊಡುತ್ತ ಅದು ಕಾಡ ಸಕ್ಸಿಗೆ ಇವಾಗ ಎಲ್ಲ ತೆಗ್ದಾಕ್ಬಿಟ್ಟವ್ರ ಕಣಪ್ಪ ಆಗ ಬೇಕಾದಷ್ಟು ಹುಡ್ತಿತ್ತು ಈಗೆಲ್ಲ ಮನೆ ಅದು ಇದು ಆಸ್ಪತ್ರೆ ಏನೇನೋ ಕಟ್ಬಿಟ್ರು ಈಗ ಆ ಹುಡು ಸೊಪ್ಪು ಹುಡುದೆಲ್ಲದ ತೀರ್ಸಾಕ್ಬಿಟ್ರು ಅದಾಗ ಭೂಮಿಯ ಬೇಳೆ ಸೊಪ್ಪು ಅಂದ್ರೆ ಬೇಳೆ ಸೊಪ್ಪು ಬೇಳೆ ಕಾಳು ತರನೇ ಇರ್ತದ ಸೊಪ್ಪು ಅದು ಒಂಥರ ಅರ್ಶನಕ್ಕೆ ಹೂ ಬಿಟ್ಕೊಂಡು ಕಡ್ಡಿ ತರ ಬೇಳೆ ತರನೇ ಇರ್ತದ ಅದು ಅದು ಬೆರಕೆ ಸೊಪ್ಪೆ ಅದು ತಂಪೆ ಅದು ತಂಪೆ ಎಲ್ಲ ತಂಪು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲ ತಿನ್ಬೋದು ಬಕ್ರವಾಟೆ ಸೊಪ್ಪು ಅಂದ್ರೆ ಬಕ್ರವಾಟೆ ಸೊಪ್ಪು ಅದು ಅಕ್ಕ ಸೊಪ್ಪು ತರ ಅದು ಬಕ್ರಟೆ ಸೊಪ್ಪು ಅಕ್ಕ ಸೊಪ್ಪು ಇರ್ತದಲ್ಲ ಅದೇ ತರ ಬಕ್ರಟೆ ಸೊಪ್ಪು ಇರ್ತದೆ ಅಗಸೆ ಅಂದ್ರೆ ಗಿಡ ಅಲ್ವೇ ಅದು ಇಲ್ಲ ಅಕ್ಕ ಸೊಪ್ಪು ತರ ಹಿಂಗೆ ಇಷ್ಟೇ ಆಗ್ಲಿ ಕುಡುತ್ತ ಆತರ ಇದು ಬಕ್ರವಾಟೆ ಸೊಪ್ಪು ಬಕ್ರವಾಟೆ ಸೊಪ್ಪು ಈ ಒಂದೆಲ್ಗ ಏನ ಕೇಳಿ ಒಂದೆಲ್ಗ ಎರಡೆಲ್ಗ ಮೂರೆಲ್ಗ ಎಲ್ಲ ನಮ್ಮ ಹತ್ರನೇ ಇದೆ ನಮ್ಗೆ ಅದೇ ಹತ್ರನೇ ನಮ್ಗೆ ಬರೋ ದಾರಿ ಇಲ್ಲ ಇದೆ ಈಗ ಒಂದೆಲ್ಗ ಗೊತ್ತು ಈ ಐದೆಲ್ಗ ಮೂರೆಲ್ಗ ಏನದು ಅದ್ರದ್ದು ವಿಶೇಷ ಅದೇ ಸೊಪ್ಪು ಅದೇ ತರ ಆತರ ಹುಡ್ತದ ಒಂದೆಲ್ಗ ಸೊಪ್ಪು ಹುಡ್ತ ಎರಡೆ ಮೂರೆಲ್ಗ ಐದೆಲ್ಗ ಎಲ್ಲ ಬಿಡುತ್ತ ಸಂಕ ಸಂಕ ತರ ಬಿಡ್ತದವು ಸಂಕ ತರ. ಯಾತ್ಕೊಳ್ಳೋದು ಅದಕ್ಕೆ ಎಲ್ಲ ಒಳ್ಳೇದೇ ಕಣಪ್ಪ, ಬೆರ್ಕ ಸೊಪ್ಪು ಎಲ್ಲ ಒಳ್ಳೇದೇ ತಾನೆ, ಯಾತ್ಕೊಳ್ಳೋದು ಅಂದ್ರೆ ಏನ್ ಹೇಳ, ಎಲ್ಲ ಒಳ್ಳೇದೇ. ಬುದ್ಧಿಶಕ್ತಿ ಜಾಸ್ತಿ, ಬುದ್ಧಿಶಕ್ತಿ ಜಾಸ್ತಿ, ಯಾವ ಸೊಪ್ಪು ಬುದ್ಧಿ ಚೆನ್ನಾಗಿ ಕೊಡುತ್ತ ಅಲ್ವಾ. ಹೇಳವ ಈಗ ಸೊಪ್ಪನ್ನ ನೀನು ತಿಂತಾ ಇದೀಯಾ ದಿನ, ಪ್ರತಿ ದಿವಸ ತಿಂತೀಯ ಅಥವಾ ಬೇಜಾರ್ ಮಾಡ್ಕೋತೀಯ? ಹಂಗೇನಿಲ್ಲ, ಬೇಜಾರೇನ್ ಮಾಡ್ಕೊಳ್ಳಲ್ಲ, ತಿಂತೀನಿ, ಇಷ್ಟಪಟ್ಟು ತಿಂತೀಯ, ತಿಂತೀನಿ. ನಿಮ್ಮ ಅಜ್ಜಿ ಹೇಳಿದ್ರು ಮನೇಲೆಲ್ಲ ನೀನೇ ಅಂತ ಅಡುಗೆ ಮಾಡೋದು. ಹೌದು. ಏನೇನು ಮಾಡ್ತೀಯ ಸೊಪ್ಪಲ್ಲಿ ಅಡುಗೆ ಅಂದರೆ? ನಾನು ಬರೀ ಚಪಾತಿ ಅಥವಾ ಏನಾದರೂ ರೊಟ್ಟಿ ಮಾಡಿದಾಗ ಅದಕ್ಕೆ ಪಲ್ಯ ಮಾಡ್ತೀನಿ. ಪಲ್ಯ ಅಂದರೆ ಹೇಗೆ ಮಾಡ್ತೀಯ ಪಲ್ಯನ? ಸೊಪ್ಪನ್ನ ಚೆನ್ನಾಗಿ ಹೆಚ್ಕೊಂಡು, ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು, ಅದನ್ನು ಸ್ವಲ್ಪ ನೀರಲ್ಲಿ ಬೇಯಿಸಿ, ಅದನ್ನು ಸೋಸಿ, ಮಾಮೂಲಿ ಒಗ್ಗರಣೆ ಕೊಟ್ಟು, ಸಾಸಿವೆ ಬೇಳೆ ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಚಪಾತಿಗೆ ನೆಂಚ್ಕೊಳ್ಳೋಕ್ಕೆ ಪಲ್ಯ ಮಾಡ್ತೀನಿ. ಸೊಪ್ಪಿನ ಪಲ್ಯ ಒಂದು ಕಲ್ತ್ಕೊಂಡಿದೀಯ. ಇನ್ನು ಅಜ್ಜಿ ಹೇಳೋದು ಮಸಪ್ಪು, ಬಸ್ಸಾರು, ಉಪ್ಸಾರು ಅವೆಲ್ಲ ಮಾಡಕ್ಕೆ ಬರಲ್ವೇ? ಅದನ್ನೆಲ್ಲ ಕಲಿತಿದ್ದೀನಿ ಇವಾಗ. ಈಗ ಕಲ್ತ್ಕೊತಿದೀಯ. ಈಗ ನಿಮ್ಮ ಮೊಮ್ಮಗಳು ಚೆನ್ನಾಗಿ ಅಡುಗೆ ಮಾಡ್ತಾಳೋ ಸೊಸೆ ಚೆನ್ನಾಗಿ ಅಡುಗೆ ಮಾಡ್ತಾಳೆ? ಮೊಮ್ಮಗಳು ಚೆನ್ನಾಗಿ ಮಾಡ್ತಾಳೆ. ಸೊಸೆಗಿಂತ ಇವಳೇ ಚೆನ್ನಾಗಿ ಮಾಡ್ತಾಳೆ, ಕಲ್ತು ಬಿಟ್ಟವಳೆ. ಏನ್ ಮಾಡ್ತಾಳೆ ಇವಳು? ಬರೀ ಸೊಪ್ಪಿನ ಪಲ್ಯ ಅಷ್ಟೇ ಮಾಡ್ತೀನಿ. ಇವಾಗೆಲ್ಲ ಏನೇನೋ ಇರ್ತಾವಲ್ಲಪ್ಪ ಅಂಗಡಿಗಳಲ್ಲಿ ತರಲ್ಲ, ಎಲ್ಲ ಮಾಡ್ತಾಳೆ. ಆ ಕಾಲದಲ್ಲಿ, ಆ ಕಾಲದಲ್ಲಿ ನಮ್ಗೆ ತಮಟೆಣ್ಣೆ ಇರಲಿಲ್ಲ, ಸಣ್ಣ ಸಣ್ಣ ತಮಟೆಣ್ಣೆ ಇದ್ದದು, ಸಣ್ಣ ತಮಟೆಣ್ಣು ಅದೇ ಹಾಕಿ ಸಾರು ಮಾಡ್ತಿದ್ದವನು. ಇಷ್ಟಿಷ್ಟೇ ಇದ್ದಪ್ಪ. ಅಲ್ಲಿ ನಮ್ಮಪ್ಪ ಸಣ್ಣ ಈರುಳ್ಳಿ ಬೆಳೀತಿದ್ದ, ಆ ಸಣ್ಣ ಈರುಳ್ಳಿನೇ ನಾವು ಹಾಕ್ತಿದ್ದು, ದಪ್ಪಿರುಳಿ ಇರಲೇ ಇಲ್ಲ ಅವಾಗ, ಸಣ್ಣ ಈರುಳ್ಳಿನೇ ನಮ್ಮಪ್ಪ ಗದ್ದೆಲಿ ಎಲ್ಲ ಬೆಳ್ಕೊತಿದ್ದ. ನಿಮ್ಮ ಯಜಮಾನ್ರು ಬೆಳೀತಿತ್ತಿಲ್ಲ? ನಮ್ಮ ಯಜಮಾನ್ರು ಏನದ ಬೆಳೀತಿರ್ಲಿಲ್ಲ, ಅದೇ ಒಂದು ವರ್ಷಕ್ಕೊಂದ್ಸತಿ ಬೆಳೆ ಬೆಳ್ಕೊಂಡು ಇದ್ರು ಮಕ್ಕಳು ಸಾಕಂದು ಇದ್ದ. ಈಗ ತುಪ್ಪದಿರೆ ಸೊಪ್ಪು ಅಂತ ಹೇಳಿದ್ರಲ್ಲ, ಅದ್ರದ್ದು ವಿಶೇಷ ಏನು? ಆ ತುಪ್ಪಗೀರ ಸೊಪ್ಪು ಮಕ್ಕಳಿಗೆ ಕಪ ಕಟ್ಕೊಬಿಟ್ರೆ ಅದು ಹಿಂಡಿ ರಸ ಕುಡಿಸ್ಬಿಟ್ರೆ ಕಪ ಇದಾಗೋಯ್ತ. ತುಪ್ಪಗೀರ ಸೊಪ್ಪದು ತುಪ್ಪಗೀರ ಸೊಪ್ಪ ತಡಿಕ ಬಚ್ಚಿದ್ರು ನಮ್ ಗದ್ದಾಗ. ಆಡ್ಸೋಗೆ ಸೊಪ್ಪು ಹಾಗೆ ಹೇಳ್ತಾರೆ. ಯಾವ್ದ ಆಡ್ಸೋಗೆ ಅಂತ ಒಂದ್ ಸೊಪ್ಪು ಬರುತ್ತಲ್ಲ, ಅದು ಕಫ ಹೊರಗಡೆ ತೆಗಿ, ಇದು ಹೊರಗಡೆ ಕಡಿತ ನಮ್ಮ ಗದ್ದಲೇ ತಡಿಕ ಬಚ್ಚಿದ್ರು ಅದ ತುಪ್ಪಗೀರ ಸೊಪ್ಪ. ನರ್ಲೆ ಕುಡಿ, ನರ್ಲೆ ಕುಡಿ ಅದು ಯಾವ್ದಕ್ಕೂ ಅದು ಒಳ್ಳೇದೆ. ನರ್ಲೆ ಕುಡಿನು ಎಲ್ಲ ಹಪ್ಪಳಕ್ಕೆಲ್ಲ ಹಾಕ್ತಾರ ಕಣಪ್ಪ, ಅದ ಹಪ್ಪಳ. ಹಪ್ಪಳಕ್ಕೂ ಹಾಕ್ತಾರದ ನರ್ಲೆ ಕುಡಿಯ, ನರ್ಲೆ ಕುಡಿಯ. ಆಮೇಲೆ ಬಜ್ಜಿನು ಮಾಡ್ಬೋದದ ಸುಟ್ಬಿಟ್ಟು, ಅದೆಲ್ಲ ಎರೆದ್ಬಿಟ್ಟು ಸುಟ್ಬಿಟ್ಟು ಉರಿದ್ಬಿಟ್ಟು ಆಡ್ಸ್ಕೊಂಡು ಎಣ್ಣೆ ಬಿಟ್ಟು ಒಗ್ಗರಣೆಗೆ ಹಾಕೊಂಡು ಬಜ್ಜಿನು ಮಾಡ್ಬೋದದ. ಬಜ್ಜಿ ನಿಸರ್ಗಂಗೆ ಇಷ್ಟ ಆಗುತ್ತೆ. ನಮ್ಮ ಅಂತ ಮಾಡ್ತಿದ್ದ ಅವಾಗ, ಅದ ಇಷ್ಟ ಆಗತ್ತೆ. ಸೊಪ್ಪಲ್ಲಿ ಯಾವ್ದು ಬಜ್ಜಿ ಮಾಡೋದ್ ಬರಲ್ವ ನಮ್ಮ ನಿಂಗೆ? ಅದೆಲ್ಲ ಇನ್ನ ಗೊತ್ತ. ಪಾಲಕ್ ಸೊಪ್ಪಲ್ಲಿ ಬಜ್ಜಿ ಮಾಡುದು. ಹೌದಾ? ಪಾಲಕ್ ಸೊಪ್ಪಲ್ಲಿ ಮಾಡ್ತಾಳೆ. ಅಜ್ಜಿನೇ ಹೇಳಿತ್ತಾ ಇದಾರೆ ನಿಮ್ ಪಾಲಕ್ ಸೊಪ್ಪಲ್ಲಿ ಬಜ್ಜಿ ಮಾಡ್ತೀಯಾ ಅಂತ ನೋಡು. ಪಾಲಕ್ ಸೊಪ್ಪಲ್ಲಿ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ ಹುಡ್ಗನ, ಬಂದ್ರೆ ಅದೇ ಕೆಲಸ ಅವಳಗ ನಮ್ಗೆ. ಇನ್ನು ಏನೇನ್ ಅನುಕೂಲ ಇದೆ ಅಂತ ಅನ್ಸುತ್ತಮ್ಮ ಸೊಪ್ಪು ಬೆಳೆಯೋದ್ರಿಂದ? ರೈತ ತಿನ್ನದೇನೋ ಸರಿ, ಒಂದಷ್ಟು ಬೆಳೆದು ಅದ ಏನೋ ಮಾಡ್ಕೋಬಹುದು ಅಂತ ಅನ್ಸುತ್ತ. ಹೌದು, ಗದ್ದೆಲಿ ಅಂದ್ರೆ ಒಂದೊಂದ್ ಪಾತಿಗೂ ಒಂದೊಂದ್ ಸೊಪ್ಪು ಹಾಕೊಂಡ್ರೆ ಸ್ವಲ್ಪ ಜಾಗದಲ್ಲಿ ಜಾಸ್ತಿ ವೆರೈಟಿ ಸೊಪ್ಪುಗಳು ಬೆಳಿಬಹುದು. ಅಲ್ವಾ, ಸಣ್ಣ ಸಣ್ಣ ಕಂತೆ ಮಾಡಿ ಮಾರ್ಬೋದು. ಮಾರ್ಬೋದು ಅಲ್ವಾ. ಈಗ ಗಣಿಕೆ ಸೊಪ್ಪು ಹಣ್ಣೇನೋ ತಿಂದಿದೀವಿ, ಗಣಿಕೆ ಹಣ್ಣು ಸೊಪ್ಪೆ ಅದಕ್ಕೆ ಅನುಕೂಲ ತಾಯಿ? ಕೆಂಬುಲ್ಗೊಳ್ಳೋದು ಕೆಂಬುಲ್ಗೊಳ್ಳೋದು ಗಣಿಕೆ ಸೊಪ್ಪು. ಹೌದಾ? ಯಾವ ಬಾಂತಿರು ತಿನ್ಬೋದದ. ಓಹೋ. ಓ, ಪಲ್ಯ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಂಡು ಅದೇ ಪಲ್ಯ ಮಾಡ್ಕೊಂಡು ಗಣಕ ಸೊಪ್ಪ ತಿನ್ಬೋದು. ಈಗೆಲ್ಲ ಪೇಟೆನಲ್ಲೂ ಗಣಕ ಸೊಪ್ಪು ಗಣಕ ಸೊಪ್ಪು ಮಾರ್ತಾವ್ರ, ಅದನ್ನು ಗಣಕ ಸೊಪ್ಪು ಇಷ್ಟಪಟ್ಟು ಸಾಬ್ರುಗಳು ತಕೊಂಡಿರ್ತಾರೆ ಜಾಸ್ತಿ. ಅವರೇ ಜಾಸ್ತಿ ತಿನ್ನೋದದ. ನಾನು ಮಾರ್ಕೆಟಲ್ಲಿ ನೋಡ್ತೀನಿ ಅಲ್ಲ, ಅಲ್ಲಿ ಹೋದ್ರೆ ಜಾಸ್ತಿ ಅದನ್ನೇ ಕೇಳ್ತಾರೆ. ಈ ಬಾಯಿ ಬಸ್ಲೆ ಸೊಪ್ಪಿನ ವಿಶೇಷ ಏನು? ಬಾಯಿ ಬಸ್ಲೆ ಸೊಪ್ಪು ಅಂದ್ರೆ ನಾಲ್ಗೆಲ್ಲ ಹೊಡ್ಕೊಬಿಡ್ತಿತ್ತು ಮಕ್ಳಿಗೆ ಆ ಬಾಯಿ ಬಸ್ಲೆ ಸೊಪ್ಪು. ಆ ಅಂಬ ತಕೊಬಂದು ಕತ್ಕಾಕುರುವಾಗ ಬಾಯಿ ಬಸ್ಲೆ ಸೊಪ್ಪ, ಅವಾಗ ಕತ್ಕಾಕ್ತಿದ್ರು, ಅದು ಹಾಕತ್ಲೆ ಕಡಿಮೆ ಆಯ್ತಿತ್ತು ಬಾಯಿ ಬಸ್ಲೆ ಸೊಪ್ಪು. ಅದನ್ನ ಮನ ಇದು ಸೊಪ್ಪು ಉಪಯೋಗಿಸ್ತಾರೆ ಅದ. ಅಲ್ವಾ, ತಂಬುಳಿ ಮಾಡ್ತಾರಲ್ವಾ ಬಾಯಿ ಬಸ್ಲೆ ಸೊಪ್ಪಲ್ಲಿ, ಅದನ್ನು ಮಾಡ್ತಾರೆ. ಚಟ್ನಿನು ಮಾಡ್ತಾರೆ ಈಗ, ಚಟ್ನಿನು ಮಾಡ್ತಾರೆ ಅದರಲ್ಲಿ, ದೊಡ್ಡಿ ಪತ್ರ ಸೊಪ್ಪಲ್ಲಿ, ಅದರ ಬಾಯಿ ಬಸ್ಲೆ ಸೊಪ್ಪಲ್ಲಿ ಎಲ್ಲ ಚಟ್ನಿನು ಮಾಡ್ಕೊಂಡು ತಿಂತಾರೆ ಇವಾಗ. ನೀವು ತಂಬುಳಿ ಎಲ್ಲ ಮಾಡಲ್ವೇ ಗೌರಮ್ನವ್ರೆ? ಮಜ್ಜಿಗೆ ಹಾಕ್ಬಿಟ್ಟು ಸೊಪ್ಪೆಲ್ಲ ರುಬ್ಬಿಟ್ಟು ಈ ಮಲೆನಾಡಲ್ಲೆಲ್ಲ ಮಾಡ್ತಾರೆ. ನಾವು ಅದೆಲ್ಲ ಮಾಡಿಲ್ಲಪ್ಪ. ಈರುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಮಜ್ಜಿಗೆ ಹಾಕಿ ನಾವು ಕುಡಿತಿದ್ದ. ಸೊಪ್ಪೇನು ಹಾಕಲ್ಲ, ನಾವು ಸೊಪ್ಪು ಹಾಕ್ತಿರ್ಲಿಲ್ಲ. ಈ ದೊಡ್ಡಿ ಪತ್ರ ಸೊಪ್ಪು ಅಂದ್ರೆ ಪೈತ್ಯ ಮಳ್ಕೊಬಿಟ್ರೆ ಇವೆಲ್ಲ ತೀರಿ ಅದ್ರ ರಸ ಕುಡಿದ್ರೆ ಅದು ಹೋಯ್ತಿತ್ತು ಅವಾಗ. ಸರಿ, ಅದು ಚಟ್ನಿನೂ ಮಾಡ್ತಾರೆ ಅದರಲ್ಲಿ ಅಲ್ವೇ. ಈ ಅಡಿಪುಟ್ಟನ ಸೊಪ್ಪು ಅಂದ್ರೆ ಅಡಿಪುಟ್ಟನ ಸೊಪ್ಪು ಅದು ಗದ್ದೆಲ್ಲಿ ಉಡ್ತದೆ ಮಸೊಪ್ಪು ಮಾಡುದದ ಬೇಳೆ ಹಾಕಿ ಅದನ್ನೇ ಬೇಳೆ ಚಿಗುರು ತಕೊಬಂದ್ಬಿಟ್ಟು ಅದ ಸೊಪ್ಪು ಚಿಗುರು ಚಿಗುರ್ತಾ ಇರ್ತಲ್ಲ ಮಳಗುದು ಅದ ಕುಯ್ಕೊಬಿಟ್ಟು ಬೇಳೆ ಹಾಕ್ಬಿಟ್ಟು ಮಸೊಪ್ಪು ಮಾಡಿದ್ರೆ ಚೆನ್ನಾಗಾಯ್ತದ. ನಿಸರ್ಗ, ಈಗ ಬೆಳೆ ಬೆಳೆಯುವಾಗ ಅದ್ರ ಜೊತೆಗೆ ಬರುವಂತ ಗಿಡಗಳು ಇವೆಲ್ಲ ಯಾವುದು, ಈ ಬೆರ್ಕೆ ಸೊಪ್ಪು ಅಂತ ನೀವು ತಿಂತಿರಲ್ಲ, ಆದ್ರೆ ರೈತರು ಅದನ್ನ ಕಳೆ ಅಂತ ತೆಗೆದು ಬಿಸಾಕ್ಬಿಡ್ತಾರೆ. ಈಗ ಅಜ್ಜಿಗೆ ಗೊತ್ತು ಕೇಳು, ಅಂದ್ರೆ ಈಗ ನಾನು ರಾಗಿ ಬೆಳೆದಿದ್ದೀನಿ, ಈ ಅಡಿ ಪುಟ್ಟನ ಸೊಪ್ಪು ಅದ್ರ ಜೊತೆ ಬಂದ್ರೆ ಅದು ನಮ್ಗೆ ಕಳೆ, ಆದ್ರೆ ಹಿಂದಿನವರು ಅದನ್ನೇ ಆಹಾರ ಮಾಡ್ಕೊತಾ ಇದ್ರು ಅಲ್ವಾ. ಈಗ ನಿಂಗೇನ್ ಅನ್ಸುತ್ತೆ ಒಬ್ಬ ವಿದ್ಯಾರ್ಥಿಯಾಗಿ, ಅಂದ್ರೆ ಅದ್ರ ಬಗ್ಗೆ ರೈತರು ಗೊತ್ತಿರಬೇಕು, ಅಂದ್ರೆ ಅವ್ರಿಗೆ ಅದು ತಿನ್ನೋ ಸೊಪ್ಪು ಅಂತ ಗೊತ್ತಾದ್ರೆ ಅದನ್ನ ಕಿತ್ತು ಮಾರ್ಬೋದು. ಅಂದ್ರೆ ಬೇರೆಯವ್ರಿಗೆ ಬೇಕು ಅಂದ್ರೆ ಬೇರೆಯವ್ರಿಗೆ ಸಿಗಲ್ಲ ಆ ತರದ ಸೊಪ್ಪುಗಳು, ಅವ್ರು ಬೇರೆಯವ್ರಿಗೆ ಹೇಳ್ಬೋದು ತಗೊಂಡೋಗ್ ಮಾರಿ ಅಥವಾ ಅವ್ರೇನಾದ್ರು. ಅಂದ್ರೆ ನಿಸರ್ಗದಲ್ಲಿರೋದು ಯಾವುದು ಕೂಡ ವ್ಯರ್ಥ ಅಲ್ಲ ಅಂತ, ನಮಗೆ ಬೇಡ ಅಂದ ಮಾತ್ರಕ್ಕೆ ಅದು ಕಳೆ ಆಗಲ್ಲ ಅಲ್ವೇನವ್ವ. ಇಲ್ಲ ಇವಾಗ ಅದನ್ನು ಕುಯ್ಕ ಮಾರ್ತಾವ್ರ ಕಣಪ್ಪ, ಬೇರ್ಸೈತಾನೆ ಕಿತ್ಕೊಂಡದ ಯಾವ್ದ ಕಂತಕಟ್ಟೆ ಎರಡು ಪುಟ್ಟ ಸೊಪ್ಪ. ಹೌದಾ, ಅಲ್ಲಿ ನೋಡಿದೆ ನಾನು. ಈ ಕಾಡ್ ಕಡ್ಲೆ ಸೊಪ್ಪೇನು, ಕಾಡ್ ಕಡ್ಲೆ ಸೊಪ್ಪು ಅಂದ್ರೆ ಅದು ಕಳಕಾಯಿ ತರ ಆಗ್ತದೆ, ಅದು ಅದ ಕಿತ್ಕ ತಿಂತಿದ್ದೋ ನಾವು, ಅದ ಕಾಡ್ ಕಳಕಾಯಿ ಸೊಪ್ಪು ಅಂತ ಅದು ಸ್ವರ್ಗ ಆಗ್ತೀವಿ ನಾವು. ಆ ಕಳಕಾಯಿನೇ ಕಿತ್ಕ ತಿಂತಿದ್ದೋ ಅವಾಗ ಚಿಕ್ಕದಲ್ಲಿ ನಾವೆಲ್ಲ ಹೋದ್ರೆ ಕಾಡ್ ಕಳಕಾಯಿ ಸೊಪ್ಪು ಹುಟ್ಟದ ಬಾ ತಿನ್ ಮಾಡ್ಬಿಟ್ಟು ತೀರ್ ಕಿತ್ಕ ತಿಂತಿದ್ನ. ಕಳೆಕಾಯಿ ತಿಂತಿದ್ರೆ ಸೊಪ್ಪನ್ನು ಕಳೆಕಾಯಿ ತಿಂತಿದ್ನೋ ಸೊಪ್ಪು ಸಾರ್ಗ ಆಗ್ತಿದ್ನ. ಈಗಸ್ಲೆ ಸೊಪ್ಪು ಇಸಿಗ್ಲೆ ಹಣ್ಣು, ಹಣ್ಣು ಬೆಳ್ಳಗೆ ಮಣಿ ತರ ಇರ್ತದೆ ಇಸಿಗ್ಲೆ ಹಣ್ಣು, ಆ ಹಣ್ಣು ತಿಂತಿದ್ದ ಇಸಿಗ್ಲೆ ಹಣ್ಣ ಬೆಳ್ಳಗೆ ಮಣಿ ತರ ಇರ್ತದೆ. ತಡ್ನಿ ಕುಡಿ ಅಂದ್ರೆ ತಡ್ಗುಣಿ ಸೊಪ್ಪು, ಅಲ್ಸಂದೆ ಸೊಪ್ಪು, ಅಲ್ಸಂದೆ ಸೊಪ್ಪು. ಈ ಉಗ್ನಿ ಕುಡಿ ಅಂದ್ರೆ ಉಗ್ನಿ ಕುಡಿ, ಅದು ಆ ಉಗ್ನಿ ಕುಡಿಗೆ ಏನ್ ಮಾಡುದು, ಅದು ಬೆಳ್ಳಗಾಗ್ಬಿಟ್ರೆ ಅದ್ರ ರಸವ ಹಾಕಂದ ಅದಕ್ಕೆ ಹಾಕಿದ್ರೆ ಅದು ಕಪ್ಪು ಸುತ್ಕತಿತ್ತು. ಉಗ್ನಿ ಹಂಬು ಅಂತಾರಲ್ಲ ಅದ್ರದ್ದೇ, ಉಗ್ನಿ ಹಂಬು ಅದ ಆನ ಸಾವರ್ಕತಿದ್ರು ಆ ಬೆಳ್ಳಗಾಗಿರುತ್ತ. ಈ ದಗಳಕೀರೆ ಸೊಪ್ಪು ಅಂದ್ರೆ ದಗಳಗೀರೆ ಸೊಪ್ಪು ಸೊಪ್ಪು ಅದು ಅಷ್ಟೇ, ಸೊಪ್ಪು ಬೆರ್ಕಾಗೋದು ಬೆರ್ಕಾಗೋದು. ಕುಂಬಳದ ಕುಡಿ ಅಂದ್ರೆ ಕುಂಬಳದ ಕುಡಿ ಕುಡಿ ಬೆರ್ಕಾಗೋದು. ಈ ನಾರಿ ಬೇಳೆ ಸೊಪ್ಪು ಅಂದ್ರೆ ನಾವು ನಾರಿ ಬೇಳೆ ಸೊಪ್ಪು ಅದು ಒಳ್ಳೇದಕ್ಕನಪ್ಪ ಮಸೊಪ್ಪು ಮಾಡುದು ಅದ ನಾರಿ ಬೇಳೆ ಸೊಪ್ಪ. ಅಲ್ಲ ನಾರಿ ಅಂದ್ರೆ ಹೆಣ್ಣು ಅಂತ, ಹೆಣ್ಮಕ್ಳಿಗೆ ಒಳ್ಳೇದ ಒಳ್ಳೇದದು, ಹೆಣ್ಮಕ್ಳಿಗೆ ಒಳ್ಳೇದು ನಾರಿ ಬೇಳೆ ಸೊಪ್ಪು ಚೆನ್ನಾಗಿರ್ತದ. ಚಕ್ರಮುನಿ ಸೊಪ್ಪನ್ನ ವಿಟಮಿನ್ ಸೊಪ್ಪು ಅಂತಾರೆ ಅಲ್ವೇನವ್ವ, ನಿಂಗೆ ಗೊತ್ತೇ ನಿಸರ್ಗ ಅದ್ರ ಬಗ್ಗೆ. ಚಕ್ರಮುನಿ ಅಂದ್ರೆ ಅದ್ರಲ್ಲಿ ವಿಟಮಿನ್ ಇ ಜಾಸ್ತಿ ಇರುತ್ತೆ, ಕಣ್ಣಿಗೆಲ್ಲ ಒಳ್ಳೇದು ಅದು ಸೊಪ್ಪು. ಮತ್ತೆ ಇನ್ನು ಅದ್ರ ಬಗ್ಗೆ ಇನ್ನೇನಾದ್ರೂ ವಿಚಾರ ತಿಳ್ಕೊಂಡಿದ್ಯಾ ಸೊಪ್ಪಿನ ಬಗ್ಗೆ, ಬರ್ಕೆ ಸೊಪ್ಪಿನ ಬಗ್ಗೆ, ಹಳ್ಳಿ ಕಡೆ ಹೋಗಿ ಅದನ್ನ ಹೇಗೆ ಸಂಗ್ರಹಿಸ್ಬೇಕು ಏನ್ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡಿದ್ಯಾ? ಅಂದ್ರೆ ನನಗೆ ಕಾಲೇಜಲ್ಲಿ ರಜಾ ಸಿಕ್ಕಾಗ ಅಜ್ಜಿ ಜೊತೆ ಹೋಗಿ ನನಗೆ ಯಾವ ಸೊಪ್ಪು ಗೊತ್ತಿಲ್ಲ, ಅದನ್ನೆಲ್ಲ ಅಜ್ಜಿನ ಕೇಳಿ ತಿಳ್ಕೊಂಡು ನಾನು ಅವ್ರ ಜೊತೆ ಹೋಗಿ ಕುಯ್ತೀನಿ. ನಿನಗೆ ಇದನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ಬೇಕು ಅಂತ ಅನ್ಸಲ್ವಾ, ಅಂದ್ರೆ ಎಲ್ಲರೂ ಒಂದ್ ಕಡೆ ಬರೆದು ಅದ್ರದ್ದು ಫೋಟೋ ತೆಗೆದು, ಯಾಕೆಂದ್ರೆ ಮುಂದಿನ ಜನರಿಗೆ ಅದನ್ನ ತಲುಪಿಸ್ಬೇಕಲ್ಲ. ಈಗ ನಿಮ್ಮ ಅಜ್ಜಿಗೆ ಒಂದ್ 100 ಸೊಪ್ಪು ಗೊತ್ತು ಅಂದ್ರೆ ನಿನಗೊಂದು 50 ಗೊತ್ತು, ನಿನಗೆ 50 ಗೊತ್ತು ಅಂದ್ರೆ ನಿನ್ ಮಕ್ಳ ಕಾಲಕ್ಕೆ ಅದು 25ಕ್ಕೆ ಬಂದ್ಬಿಡುತ್ತೆ ಅಲ್ವಾ. ಅದನ್ನ ಫೋಟೋ ತೆಗೆದು ಇಂಥ ತಿನ್ಬಹುದು ಇಂಥ ತಿನ್ಬಾರ್ದು ಅಂತ ತೋರ್ಸಕ್ಕೆ ನಿನ್ಗೇನಾದ್ರು ಮಾಡ್ಬೇಕು ಅಂತ ಅನ್ಸಲ್ವಾ, ಅನ್ಸುತ್ತೆ ಬರ್ದಿಡ್ಬೇಕು ಅಂತ. ಈ ಕೃಷ್ಣಕಾಂತಿ ಸೊಪ್ಪು ಅಂದ್ರೆ ಏನವ ಗೌರವ? ಕೃಷ್ಣಕಾಂತಿ ಸೊಪ್ಪು ಅದ ಆತರ ಹೇಳ್ತಿದ್ರು ಅವಾಗ ನಮ್ಮನೇಲಿ, ನಮ್ಮವ್ವ ಹೇಳ್ಕೊಡ್ತಿದ್ವಿ ಇದು ಕೃಷ್ಣಕಾಂತಿ ಸೊಪ್ಪು ಕನವ ಕುಯ್ಕೋ ಉಪ್ಸಾರ್ಗ ಆಯ್ತದೆ ಅಂತ ಹೇಳ್ಕೊಡ್ತಿದ್ಲು. ಅಂದ್ರೆ ಈಗೇನಾದ್ರು ಹೆಸರು ಬದಲಾಗಿದೆಯಾ? ಅದ್ರದ್ದು ಏನಿಲ್ಲ, ಅದೇ ಕೃಷ್ಣಕಾಂತಿ ಸೊಪ್ಪು. ಶಂಖ ಪುಷ್ಪ, ಶಂಖ ಪುಷ್ಪ ಅಂದ್ರೆ ಹೂವು, ಅದು ಹೂ ತರ ಸಂಕರ ಹೂ ಬಿಡುತ್ತೆ, ಅದು ಐದೈಲ್ಗ ಸೊಪ್ಪಲ್ಲಿ ಬಿಡುತ್ತ. ಕುಡುಗ್ಲೆ ಸೊಪ್ಪು, ಕುಡುಗ್ಲೆ ಸೊಪ್ಪು ಹಣ್ಣು, ಅದು ಕುಡುಗ್ಲೆ ಹಣ್ಣು ಒಂಥರ ಇಷ್ಟೇ ದಪ್ಪ ಹಸುರ್ಗ ಕಾಯಿ ಬಿಡ್ತಿತ್ತು ಹುಳುಳಿ, ಅದ್ ಕಿತ್ಕ ತಿಂದ್ರೆ ಹುಳುಳಿ ಆಗಿರ್ತಿತ್ತು, ಒಬ್ಬಲ್ ಉಡ್ತಿತ್ತು ಇವಳ ಎಳ್ಸಿ ಹಣ್ಣು ತರ ಸಣ್ಣಾಗಿ, ಅದ್ ಕಿತ್ಕ ತಿಂತಿದ. ಇನ್ ಟೊಮ್ಯಾಟೊ ಚಿಗುರು ಅಂದ್ರೆ ನಿಮ್ಮ ಕಾಲದಲ್ಲಿ ಬಿಡ್ತಿತ್ತಲ್ಲ ಸಣ್ಣ ಟೊಮ್ಯಾಟೊ, ಈಗಲೂ ಆ ಚಿಗುರು ಹಾಕಿದ್ರು ಏನೂ ಇಲ್ಲ ಉಪ್ಸರ್ಗ, ಟೊಮ್ಯಾಟೊ ಚಿಗುರು ಹಾಕಿದ್ರು ಒಳ್ಳೇದೇ. ಈಗ ನೀವು ಈ ಸೊಪ್ಪನ್ನೆಲ್ಲ ಎಲ್ಲಿ ಸಂಗ್ರಹಿಸ್ತಾ ಇದ್ರಿ? ಹೊಲಕ್ಕಷ್ಟೇನ ಅಥವಾ ಕೆರೆ ಬೈಲ್ಗೂ ಹೋಗೋರು? ಕೆರೆ ಬೈಲ್ಗೆ ಹೋಯ್ತಿದ್ದ, ಕೆರೆಯಲ್ಲಿ ಒಣಗನ ಸೊಪ್ಪು ಇರ್ತಿತ್ತು, ಕೆರೆಯಲ್ಲಿ ಹೋಗಿ ಎಲ್ಲ ಫ್ರೆಂಡ್ಗಳೆಲ್ಲ ಹೋಗಿ ಒಣಗನ ಸೊಪ್ಪು ಕುಯ್ಕೊಬತ್ತಿದ್ದ, ಅದು ಕುಯ್ಕೊಬಂದು ಬಸ್ಸಾರು ಮಾಡಿ ಸೊಪ್ಪಿನ ಪಲ್ಯ ಮಾಡಿ ತಿಂತಿದ್ದ. ರಜ ಬತ್ತು ಅಂದ್ರೆ ಸೊಪ್ಪು ಕೊಟ್ಟವು ಅಲ್ವಾ? ಇವಾಗೆಲ್ಲ ಬಂದಾರ ಈಗ ಬೇಸ್ಗೆನಲ್ಲೂ ಸೊಪ್ಪು ಸಿಗದ ತಾಯಿ ನಿಮ್ಗೆ? ಬೇಸ್ಗೆಲಿ ಕೆರೆದಿಕ್ಕೆ ಹೋದ್ರೆ ಸಿಕ್ತಿತ್ತು. ಅಂದ್ರೆ ಬೇಸಿಗೆ ಅವಾಗ ಅಂತ ಮಳೆ ಬತ್ತಿತ್ತು ಕಣಪ್ಪ, ಇವಾಗ ಏನು ಅಂತ ಮಳೆನೇ ಇಲ್ಲ, ಈಗ ಕಾಲ್ ಕಾಲಕ್ಕೆ ಮಳೆನೇ ಇಲ್ಲ. ಈಗ ಆಗ ಮಳೆ ಉಯ್ತಿತ್ತು, ಸೊಪ್ಪು ಅಷ್ಟೊಂದು ಬಿಡ್ತಿತ್ತು. ಆ ಕೆರೆಯಲ್ಲೆಲ್ಲ ಹುಸಿ ಸೊಪ್ಪು ಇಕ್ಕಬತ್ತಿರ್ಲಿಲ್ಲ ನಾವು ಬನ್ನೂರು ಕೆರೆಯಲ್ಲಿ. ಅಲ್ಲ ಗೌರಮ್ಮನವರೇ, ಈಗ ದಿನಕ್ಕೆ ಒಂದೊಂದರ ಅಡುಗೆ ಕೇಳ್ತಾರೆ, ನೀವು ವರ್ಷದ 365 ದಿವಸ ಬೆರಕೆ ಸೊಪ್ಪನ್ನೇ ಮಾಡ್ಕೊಂಡು ತಿಂದರೆ ನಿಮ್ಗೇನು ಬೇಜಾರು ಅಂತ ಅನ್ನಿಸ್ತಾ? ಯಾಕಂದ್ರೆ ಸುಮ್ಮನೆ ಬರೀ ಬೆರಕೆ ಸೊಪ್ಪನ್ನೇ ಮಾಡ್ಕೊತಿದ್ದ, ಒಂದೊಂದು ದಿವಸ ಅವರೆಕಾಳು ಉಪ್ಪೆಸರು ಮಾಡ್ಕೊತೀವಿ, ಒಂದು ದಿವಸ ಬೇಳೆ ಸಾರು ಮಾಡ್ಕೊತೀವಿ, ಒಂದು ದಿವಸ ಹಸಿ ಅವರೆಕಾಳು ಸಾರು ಮಾಡ್ಕೊತೀವಿ, ಒಂದು ಹಸಿ ತಣ್ಣಿಕಾಯಿ ಸಾರು ಮಾಡ್ಕೊತೀವಿ. ಆ ಸೊಪ್ಪನ್ನೇ ಸೇರಿಸೋದಿಲ್ಲ, ಯಾವಾಗ ಬೇಕು ಅದು ಹಾಕತೀವಿ ಮಾಡ್ತೀವಿ. ಈಗ ಬೆರಕೆ ಸೊಪ್ಪು ವೈವಿಧ್ಯತೆ ಇರುತ್ತೆ ಸೊಪ್ಪು, ಮತ್ತೆ ನಿಮಗೆ ಬಹಳ ಅನುಕೂಲ ಆಗ್ತಿದ್ದೇನು ಅಂದ್ರೆ ಇದು ಯಾವ್ದನ್ನು ನೀವು ದುಡ್ಡು ಕೊಟ್ಟು ತಗತ್ತಿರ್ಲಿಲ್ಲ? ನಾವು ತಗತ್ತಿರ್ಲಿಲ್ಲ ದುಡ್ಡು ಕೊಟ್ಟು, ಎಲ್ಲ ನಮ್ಮ ಅಪ್ಪನ ಬೆಳೀತಿದ್ದ, ನಾವು ಗದ್ದೆಲಿ ಅಲ್ಲಿ ಹೊಲ ಅಲ್ಲೆಲ್ಲ ಗದ್ದೆ ಕುಯ್ಕೊಬತ್ತಿದ್ದ. ಮತ್ತೆ ಯಾರದೇ ಗದ್ದೆಗೆ ಹೋಗಿ ಈ ಸೊಪ್ಪು ಕುಯ್ಕೊತೀನಿ ಅಂದ್ರೆ ಬೇಡ ಅನ್ನೋದು? ಯಾಕೆ ಬೇಡ ಅಂತಿದ್ರು, ಕಾಡಲ್ಲಿ ಗದ್ದೆಲ್ ಬೆಳೀತಿತ್ತು, ಅದು ಕಾಡಲ್ಲಿ ಬೆಳೀತಿತ್ತು ಕುಯ್ಕೊಬತ್ತಿದ್ದ ಅಲ್ವಾ. ಗದ್ದೆಲಿ ಈಗ ಕೊತ್ತಂಬರಿ ಸೊಪ್ಪು ಇವೆಲ್ಲ ಬೆಳೆದ್ರೆ ಕಿತ್ತ ಬಿಟ್ಟಾರ ರೈತರು, ಬೆಳೆದಿರದ ನೋಡಿ. ಅಂದ್ರೆ ಒಂದು ಆಹಾರದ ಅವತ್ತಿನ ಅಗತ್ಯ ಕಳಿತಿತ್ತು, ಅವತ್ತಿನ ಕತೆ ಬಹಳ ಇತ್ತು. ಎಲ್ಲ ಮಿಷಿನು ಅದು ಇದು ಎಲ್ಲ ಇದು ಮಾಡ್ಬಿಡ್ತು. 60 ವರ್ಷಕ್ಕೆ ಹೊಟ್ಟೈತಾರ, 40-50 ವರ್ಷಕ್ಕೆ ಹೊಟ್ಟೈತಾ ಇರ್ತಾರ, ಸರಿಯಾಗಿ ಇದಿಲ್ಲ ಆಹಾರ. ನಾವು ಈಗ ಇವೆಲ್ಲ ತಿಂದು ಇದಾಗಿರೋದಕ್ಕೂ ಒಂದು 80 ವರ್ಷಕ್ಕೆ ನೋಡಪ್ಪ, ಈಗ ಗಟ್ಟಿಮುಟ್ಟಾಗಿರ್ಬೇಕು ಅಂದ್ರೆ ಸೊಪ್ಪು ತಿನ್ಬೇಕು. ಇವಳು ಚೆನ್ನಾಗಿ ಹೇಳಿಸ್ಕೊತಾಳ ದಟ್ಕಳಿಲಿದ್ದಾಗ. ಇವಾಗೆಲ್ಲ ಮನೆ ಕಟ್ಬಿಟ್ರು, ಅಮ್ಮ ಯಾವ ಸೊಪ್ಪು ಬೇಕಮ್ಮ, ಅಮ್ಮ ಇದು ಯಾವ ಸೊಪ್ಪು ಅಮ್ಮ ಅಂತ ಎಲ್ಲ ಕೇಳ್ತಿತ್ತು. ಅಂದ್ರೆ ಮಕ್ಕಳು ಹಿರಿಯರ ಹತ್ರ ಕಲ್ತ್ಕೋಬೇಕು, ಹಿರಿಯರ ಜ್ಞಾನ ಏನಿದೆ ಅದು ಮಕ್ಕಳಿಗೆ ಬರಬೇಕು. ನಿಸರ್ಗ ಮುಂದೆ ಇನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯವ ನೀನು? ನಾನು MSc ಮಾಡ್ಬೇಕು ಅಂತಿದ್ದೀನಿ. ಮತ್ತೆ ಬೆರಕೆ ಸೊಪ್ಪಿನ ಬಗ್ಗೆ ಏನಾದ್ರು ಸಂಶೋಧನೆ ಮಾಡ್ತೀಯ? ಅಂದ್ರೆ ಫುಡ್ ಟೆಕ್ನಾಲಜಿ ತಗೋಬೇಕು ಅಂತ ಇದ್ದೀನಿ. ಬೆರಕೆ ಸೊಪ್ಪು ಏನ್ ಅನುಕೂಲ, ಹೇಗೆ ಇನ್ನೂ ಏನೆಲ್ಲ ಸೊಪ್ಪು ತಿನ್ಬಹುದು ಗೌರವ್ನವ್ರು ಹೇಳ್ತಾ ಇದ್ದಾರೆ, ಕೇಳ್ತಾಳೆ ಇನ್ಮೇಲೆ ಅಲ್ಲವಾ? ನೀವು ಪಟ್ಟಿ ಮಾಡಿರೋದು ಇಷ್ಟೇ ಸೊಪ್ಪ ಅಥವಾ ಇನ್ನೂ ತಿನ್ನೋ ಬೇಕಾದಷ್ಟು ಇದಾವ? ಇನ್ನು ಇಷ್ಟ ಅದ ಗ್ಯಾಪ್ ಕೈ ಇಷ್ಟ ಅದ, ಇನ್ನು ಏನಾದ್ರು ಸ್ವಲ್ಪ ಗ್ಯಾಪ್ ಇಸ್ಕಂದ್ರೆ ಬರಿತೀನಿ. ಇನ್ಯಾರೋ ಒಬ್ರು 100 ಸೊಪ್ಪು ಗುರುತಿಸ್ಕೊಂಡ್ಬಿಟ್ಲು ಅಲ್ಲ ಎಂತಾ ಗೊತ್ತಿಲ್ವೇ ನಿಮ್ಗೆ? ಬುದ್ಧಿವಂತೆ ನನ್ಗೆಲ್ಲ ಗೊತ್ತಾಗ್ಲಿಲ್ಲ, ಮರ್ತ್ಕೊಬಿಟ್ಟೆ ಅಷ್ಟೇ ಬುದ್ಧಿವಂತಿಕೆ ಏನ್ ಮಾಡ್ಬಿಟ್ನ ಕಾಣಿ ಅವಳು ಅಷ್ಟ ಬುದ್ಧಿ ಅವಳಗ. ಒಳ್ಳೇದವ. ಈಗ ನಮ್ಮ ಕೇಳುಗರು ನಿಮ್ಮನ್ನೇ ಸಂಪರ್ಕ ಮಾಡಿ ಬೆರಕೆ ಸೊಪ್ಪನ್ನ ಹೆಂಗ್ ಗುರುತಿಸೋದು ಗೌರವ್ನವರೇ ಬನ್ನಿ ನಮ್ಮೂರಿಗೆ ತೋರ್ಕೊಡಿ ಮತ್ತೆ ಏನೇನ್ ಮಾಡ್ಬೇಕು ಎಲ್ಲ ಹೇಳ್ಕೊಡಿ ಅಂತ ಅವ್ರು ಸಂಪರ್ಕ ಮಾಡ್ಬೇಕು ಅಂತಾದ್ರೆ ಸಂಪರ್ಕ ಮಾಡಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಗೌರವ್ನವರೇ ನಿಮ್ದು ಹೇಳಿ? 9964452229. ಇನ್ನೊಂದು ಸರಿ ಹೇಳಿ. 9964452229. ಇನ್ನೂ ಒಂದು ಕಿತ ಹೇಳ್ಬಿಡಿ. 9964452229. ನಿಮ್ದು ಹೇಳವ ನಿಸರ್ಗ? 8611-8140676. ಇನ್ನೊಮ್ಮೆ. 8611-8146-676. ಇನ್ನೂ ಒಂದು ಸರಿ ಹೇಳ್ಬಿಡವ. 8611-8140676. ಒಳ್ಳೇದು ಗೌರಮ್ಮನವರೇ ಹಾಗೂ ನಿಸರ್ಗ ಅವರೇ, ಇದುವರೆಗೂ ಬೆರಕೆ ಸೊಪ್ಪಿನ ಪ್ರಾಮುಖ್ಯತೆ ಬಗ್ಗೆ ನಿಮ್ಮ ಅನುಭವ ಹಂಚಿಕೊಂಡ್ರಿ, ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ. ರೈತ ಕೆಳಗರೆ ಕಾರ್ಯಕ್ರಮದಲ್ಲಿ ಈಗ ಕೆಲವು ಕೃಷಿ ಗೀತೆಗಳನ್ನು ಆಲಿಸೋಣ. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು,